ಎಣ್ಣೆ ಕಾಳುಗಳ ಮೌಲ್ಯವರ್ಧನೆ ಮಾಡುತ್ತಿರುವ ಹೊಳೆ ನರಸೀಪುರ ತಾಲೂಕು ಬೆಟ್ಟದ ಸಾತೇನಹಳ್ಳಿಯ ಯುವ ಉದ್ಯಮಿ ಡಾಕ್ಟರ್ ಬಿವಿ ರುದ್ರಮೂರ್ತಿ ಅವರೊಂದಿಗಿನ ಸಂದರ್ಶನವನ್ನು ನೀವು ಕೇಳಲಿದ್ದೀರಾ. ಇವರನ್ನ ಸಂದರ್ಶಿಸಲಿದ್ದಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಳೆನರಸೀಪುರ ತಾಲೂಕು ಬೆಟ್ಟದ ಸಾತೇನಹಳ್ಳಿಯ ಡಾಕ್ಟರ್ ಬಿವಿ ರುದ್ರಮೂರ್ತಿ ಅವರು ನಮ್ಮೊಂದಿಗೆ ಇದ್ದಾರೆ. ರುದ್ರಮೂರ್ತಿ ಅವರು ಪದವೀಧರರು, ಪದವೀಧರರಾದರೂ ಕೂಡ ಸ್ವಂತ ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಎಣ್ಣೆಕಾಳುಗಳ ಮೌಲ್ಯವರ್ಧನೆಯಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಸಾಕಷ್ಟು ನಮ್ಮ ಭಾಗದಲ್ಲಿ ಏನೆಲ್ಲ ಎಣ್ಣೆಕಾಳುಗಳನ್ನು ಬೆಳೆಯಲಾಗುತ್ತೋ ಆ ಎಲ್ಲ ಎಣ್ಣೆಕಾಳುಗಳ ಮೌಲ್ಯವರ್ಧನೆಯನ್ನು ಮಾಡ್ತಾ ಇದ್ದಾರೆ. ಮೌಲ್ಯವರ್ಧನೆ ಅಂತ ಹೇಳಿದರೆ ಎಣ್ಣೆಕಾಳಿನಲ್ಲಿ ಎಣ್ಣೆಯನ್ನು ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು. ಒಂದಷ್ಟು ಹಿಂದಕ್ಕೆ ಹೋಗಿ ನಾವು ಪಾರಂಪರಿಕವಾಗಿ ಯಾವ ಪದ್ಧತಿಯಲ್ಲಿ ಮಾಡ್ತಾ ಇದ್ವೋ ಆ ಪದ್ಧತಿಯಲ್ಲಿ ಇವತ್ತು ಎಣ್ಣೆಯ ಉತ್ಪಾದನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಎಣ್ಣೆಯ ಪರಿಸ್ಥಿತಿ ಏನಾಗಿದೆ. ಇವತ್ತು ನಮಗೆ ಮಾರುಕಟ್ಟೆಯಲ್ಲಿ ದೊರೆತಾ ಇರತಕ್ಕಂಥ ಎಣ್ಣೆಯನ್ನು ಸೇವನೆ ಮಾಡೋದ್ರಿಂದ ಏನೆಲ್ಲ ಅನಾನುಕೂಲಗಳು ಆಗ್ತಾ ಇದ್ದಾವೆ, ಆರೋಗ್ಯದ ಅವ್ಯವಸ್ಥೆಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದು ಗೊತ್ತು. ಈ ನಿಟ್ಟಿನಲ್ಲಿ ಆರೋಗ್ಯಕ್ಕೆ ಪೂರಕವಾಗಿ ಎಣ್ಣೆಯ ಉತ್ಪಾದನೆಯನ್ನು ಮಾಡಬೇಕು, ಯಾವುದೇ ತರಹದ ಕಲಬೆರಕೆ ಇರಬಾರ್ದು, ಶುದ್ಧವಾದಂತಹ ಎಣ್ಣೆ ನಮ್ಮ ಗ್ರಾಹಕರಿಗೆ ದೊರಕಬೇಕು ಅನ್ನುವಂಥದ್ದು ಮೊದಲ ಉದ್ದೇಶ. ಆದರೆ ಎರಡನೆಯ ಉದ್ದೇಶ, ನಮ್ಮ ಭಾಗದಲ್ಲಿ ಯಾವೆಲ್ಲ ರೈತರು ಎಣ್ಣೆಕಾಳುಗಳನ್ನು ಬೆಳೀತಾರೋ ಆ ಎಣ್ಣೆಕಾಳುಗಳಿಗೆ ಒಂದು ಒಳ್ಳೆಯ ಮೌಲ್ಯವನ್ನು ತಂದುಕೊಡಬೇಕು, ಒಳ್ಳೆಯ ಬೆಲೆಯನ್ನು ನೀಡಿ ಅದನ್ನು ಖರೀದಿ ಮಾಡಿ ಅದರಲ್ಲಿ ಒಬ್ಬ ರೈತನಾಗಿಯೇ ಮೌಲ್ಯವರ್ಧನೆಯನ್ನು ಮಾಡಿ ಅದನ್ನು ಮಾರಾಟ ಮಾಡುವ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಬೂಸಿರಿ ಪ್ರಾಡಕ್ಟ್ಸ್ ಅನ್ನುವಂತಹ ಒಂದು ಮರದ ಗಾಣದಿಂದ ಎಣ್ಣೆಯನ್ನು ತೆಗಿತಕ್ಕಂತಹ ಉದ್ಯಮ ಚಂದ್ರಾಯಪಟ್ಟಣದ ಸಮೀಪದಲ್ಲಿ ಹೈವೇನಲ್ಲಿ ಇರುವಂಥದ್ದು, ಬೆಂಗಳೂರು ಮಂಗಳೂರು ಹೆದ್ದಾರಿ ಏನಿದೆಯೋ ಆ ಹೆದ್ದಾರಿಯಲ್ಲಿ ಇದೆ. ಕಳೆದ 2 ವರ್ಷಗಳಿಂದ ಈ ಒಂದು ವೃತ್ತಿಯನ್ನು ಉದ್ಯಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವರು ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ, ನಮ್ಮ ಕೃಷಿಕರಿಗೆ ಏನೆಲ್ಲ ಅನುಕೂಲಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನ ಈಗ ರುದ್ರಮೂರ್ತಿ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರುದ್ರಮೂರ್ತಿ. ನಮಸ್ಕಾರ ಸರ್. ನಮಸ್ಕಾರ ರುದ್ರಮೂರ್ತಿ ಅವರೇ, ತಾವು ಏನು ಓದಿದ್ರಿ? ನಂದು ವಿದ್ಯಾಭ್ಯಾಸ ಬಿ ಮೆಕ್ಯಾನಿಕಲ್ ಇಂಜಿನಿಯರ್, ನೆಕ್ಸ್ಟ್ ಎಂ ಟೆಕ್ ಮಾಸ್ಟರ್ ಡಿಗ್ರಿ ಮಾಡಿ ಮತ್ತೆ ಪಿ ಎಚ್ ಡಿ ಮಾಡಿ ಈಗ ಒಂದು ಸ್ವಂತ ಉದ್ಯಮ ನಾನು ನನ್ನ ಅಣ್ಣ ಮತ್ತು ಇನ್ನೊಬ್ರು ಪಾರ್ಟ್ನರ್ ಸೇರಿ ಸ್ಟಾರ್ಟ್ ಮಾಡಿದ್ವಿ ಸರ್. ಮೂಲತಃ ಕೃಷಿ ಕುಟುಂಬವೋ ಹೇಗೆ? ಮೂಲತಃ ಕೃಷಿ ಕುಟುಂಬ. ನಮ್ಮ ತಂದೆ ಎಸ್ ಆರ್ ಟಿ ಸಿಲಿ ಕಂಡಕ್ಟರ್ ಆಗಿದ್ರು, ಬಟ್ ಮೂಲತಃ ನಮ್ಮ ತಾತ ನಮ್ಮ ಚಿಕ್ಕಪ್ಪರೆಲ್ಲ ಕೃಷಿ ಮಾಡ್ತಿದ್ರು ಅವರು. ಈಗ ಅಷ್ಟೆಲ್ಲ ಓದಿ ಈ ತರಹದ ಒಂದು ವೃತ್ತಿಯನ್ನ ಮಾಡಬೇಕು ಅಥವಾ ಉದ್ಯಮವನ್ನ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ? ಸರ್, ನಂದು ಅಂದ್ರೆ ನಾನು 8-9 ವರ್ಷ ಟೀಚಿಂಗ್ ಉಪನ್ಯಾಸಕನಾಗಿ ಕೆಲಸ ಮಾಡಿದೆ, ಈಗ ಪಿ ಎಚ್ ಡಿನು ಆಯ್ತು. ಕರೋನಾ ಒಂದು ಟೈಮಲ್ಲಿ ನಾನು ನನ್ನ ಅಣ್ಣ ಒಂದು ಮನೆಯಲ್ಲಿ ಕೂತು ಹಿಂಗೆ ಒಂದು ಯೋಚನೆ ಮಾಡ್ಬೇಕಾದ್ರೆ ಒಂದು ಎಣ್ಣೆಗಳ ಬಗ್ಗೆ ಬಾರಿ ನಮ್ಗೊಂದು ಇದಿತ್ತು, ಹೊರಡೆ ಹೇಗೆ ಸಿಗುತ್ತೆ, ಇಷ್ಟಕ್ಕೆ ಎಣ್ಣೆ ಎಷ್ಟು ನಮ್ಗೆ ಆರೋಗ್ಯಕರವಾಗಿರುತ್ತೆ ಅಂತ ಒಂದು ಹಿಂಗೆ ಇಬ್ರು ಮಾತಾಡ್ತಾ ಅದು ನಮ್ಗೆ ಅದು ಯಾಕೋ ಆ ಎಣ್ಣೆಲಿ ಸ್ವಲ್ಪ ಏನೋ ಕೊರತೆಗಳಿದ್ದಾವೆ ಅಂತ ಅನ್ನಿಸ್ತು. ಅದರಿಂದ ಆವಾಗ ನಾವು ನಿಲ್ಲಿಸ್ತು ಎಣ್ಣೆನ ಕರೋನಾಗಿಂತ ಒಂದು ಇನ್ನೊಂದು 6 ತಿಂಗಳು ಮೊದಲೇ. ನಾವೊಂದು ಈ ಗಾಣಗಳ ಎಣ್ಣೆ ತರಬೇಕು ಅಂತ ಒಂದು ಉತ್ತೇಜನದಿಂದ ಮೈಸೂರು ಈ ಕಡೆ ಎಲ್ಲ ಎಲೆ ಗಾಣ ಇದೆ ಅಲ್ಲೆಲ್ಲ ಹೋಗಿ ತರ್ತಿದ್ದೆ ಸರ್. ಮತ್ತೆ ಒಂದು 6 ತಿಂಗಳು ತಂದು ಮತ್ತೆ ನೆಕ್ಸ್ಟ್ ಏನಂತೂ ನಾವು ಯಾಕೆ ಈ ಉದ್ಯಮನ ನಮ್ಮ ತಾಲೂಕಲ್ಲಿ ಮಾಡಬಾರದು, ಜೊತೆಗೆ ಒಂದೇನಂದ್ರೆ ಈ ಹಳೆ ಪದ್ಧತಿಗಳನ್ನೇ ಅಳವಡಿಸೋದ್ರಿಂದ ಒಂದು ಸರ್ ಏನಂದ್ರೆ ಎತ್ತುಗಳು ಈಗ ಹಳ್ಳಿಗಳಲ್ಲೆಲ್ಲ ಎತ್ತುಗಳನ್ನ ನಶಿಸ್ತಾ ಇದ್ದಾವೆ, ಎತ್ತುಗಳನ್ನ ಬಳಸ್ಕೊಂಡಂಗೂ ಆಗುತ್ತೆ, ಮತ್ತೆ ಒಂದು 4 ಜನಕ್ಕೆ ಉದ್ಯೋಗನು ಸಿಗುತ್ತೆ, ಅದೇ ಮೇಜರ್ ಅಂತಲ್ಲ. ಎಲ್ಲಕ್ಕಿಂತ ಮೊದಲಾಗಿ ಎಣ್ಣೆ ಒಂದು ಉತ್ತಮವಾದ ಒಂದು ಆರೋಗ್ಯಕರವಾದ ಎಣ್ಣೆ ಕೊಡಬೇಕು ಅಂತ ನಮ್ದು, ಅದಕ್ಕೆ ಒಂದು ಇದಾಗಿ ಕೆಲಸನೂ ಸಿಗತಂಗಾಗುತ್ತೆ. ಇವೆಲ್ಲಕ್ಕೂ ಅಂತ ಮೊದಲೇ ಅಂದ್ರೆ ಒಂದು ಆರೋಗ್ಯಕರವಾದ ಎಣ್ಣೆನ ಜನಗಳಿಗೆ ಕೊಡಬೇಕು ಅಂತ ಹಳೆ ಪದ್ಧತಿಲಿ ನಮ್ಮೊಂದು ಆಸೆ ಇತ್ತು. ಅದರಿಂದ ನಮ್ಮ ಅಣ್ಣ ಮೋಹನ್ ಕುಮಾರ್ ಅಂತ ಅವರು, ನಾನು ಮತ್ತೆ ನಾಗೇಂದ್ರ ಅಂತ ಅವರು ಮರು ಕಾಚನಹಳ್ಳಿಯವರು 3 ಜನ ಒಟ್ಟಿ ಸೇರಿ ಇಲ್ಲಿ ಒಂದು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿದೆ ಸರ್. ಈಗ ಎಣ್ಣೆ ಬಗ್ಗೆ ಸಾಕಷ್ಟು ಗೊಂದಲ ಇತ್ತಲ್ಲ, ನಿಮಗೆ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಯ ಆಗಿತ್ತಾ ಹೇಗೆ ಹೇಳ್ಬೇಕು ಅಂದ್ರೆ ಸರ್? ನಮ್ಮ ಅಣ್ಣನ ಮಗನಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇತ್ತು. ಅವನು ಸ್ವಲ್ಪ ಇತರ ಆರೋಗ್ಯದ ಕಡೆ ಎಣ್ಣೆಗಳಿಂದನೂ ಸ್ವಲ್ಪ ಸುಮಾರು ಜನ ಡಾಕ್ಟರ್ಗಳಿಂದ ಎಲ್ಲ ತಿಳಿದಿದ್ವಿ ನಾವು ಒಂದು ಈ ಡಿಸ್ಕಷನ್ ಅಲ್ಲಿ ಅವ್ರದ್ದೊಂದು ಇದೇ ತರ ಆಕಾಶವಾಣಿಲೋ ಇಲ್ಲ ಬೇರೆ ಒಂದು ಚಾನಲ್ಗಳಲ್ಲಿ ಹೇಳ್ತಾ ಇರ್ತಾರೆ ಸಂದರ್ಶನದಲ್ಲಿ ಹೇಳ್ಬೇಕಾರೆ, ನಮ್ಗೊಂದು ಥಿಂಕಿಂಗ್ ಬಂದು ಅದರಿಂದ ನಮ್ಮ ಆರೋಗ್ಯ ಮೇಲೆ ಪರಿಣಾಮ ಬೀರಿದೆ ಅಂತ ಗೊತ್ತಿತ್ತು. ಅದರಿಂದ ಈಗ ಈ ಬೇಡ ಅಂಗಡಿ ಎಣ್ಣೆಗಳು ಇಳಿಸೇನ, ಯಾಕಂದ್ರೆ ಈ ಕಡಲೆ ಬೀಜ ಇಷ್ಟಿದೆ, ಹೆಂಗೆ 1 ಲೀಟರ್ ಎಣ್ಣೆ ಬರುತ್ತಿಲ್ಲ, ಸೂರ್ಯಕಾಂತಿ ಹೆಂಗೆ ಸಿಗುತ್ತೆ, ಆರೋಗ್ಯಕರ ಪರಿಣಾಮ ಬೀರ್ತದೆ ನಮ್ಗೊಂದು ತಿಳಿದಿತ್ತು, ಅವೇರ್ನೆಸ್ ಬಂದಿತ್ತು. ಅದರಿಂದ ಈ ಗಾಣದ ಎಣ್ಣೆನೇ ಬಳಸಬೇಕು ಅಂತ ನಾವು ಡಿಸೈಡ್ ಮಾಡಿ ತಂದು ಫಸ್ಟ್ ಆಮೇಲೆ ಸ್ಟಾರ್ಟ್ ಮಾಡ್ದ ಸರ್. ಇದು ಈಗ ಸಾಮಾನ್ಯವಾಗಿ ಏನಾದ್ರೂ ಒಂದು ನಾವು ಮಾಡಬೇಕು ಅಂತ ಅಂದಾಗ ಅಷ್ಟು ಸುಲಭವಾಗಿ ಮಾಡಕ್ ಆಗೋದಿಲ್ಲ. ನಾವೇನ್ ಓದಿರ್ತೀವೋ ಅದನ್ನ ನಾವು ಹುಡ್ಕೊಂಡು ಹೋಗ್ತೀವಿ. ಆದ್ರೆ ನೀವು ಓದಿದ್ದೆ ಬೇರೆ, ಆಯ್ಕೆ ಮಾಡ್ಕೊಂಡಂತ ಒಂದು ಫೀಲ್ಡೇ ಬೇರೆ ಆಯ್ತು. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಕನಿಷ್ಠವಾದಂತಹ ಜ್ಞಾನ ಬೇಕಾಗುತ್ತೆ, ಅದನ್ನ ಹೇಗೆ ಸಂಪಾದನೆ ಮಾಡ್ತೀರಿ? ಏನಂದ್ರೆ ಇದು ನಾವು ಮೂರ್ ಜನ ಸ್ಟಾರ್ಟ್ ಮಾಡಿದಾಗ ನಂದು ಇಲ್ಲಿ ಫುಲ್ ಇನ್ವಾಲ್ವ್ಮೆಂಟ್ ಅಂತ ಏನ್ ಇರ್ಲಿಲ್ಲ. ನಾನು ಏನಂದ್ರೆ ಒಂದ್ ಏನು ಟೆಕ್ನಿಕಲಿ ಏನ್ ಬರುತ್ತೆ ಹೆಲ್ಪ್ ಔಟ್ ಸೈಡ್ ಮಾಡೋಣ ಅಂತಿದ್ದೆ. ನಂದೇ ಪಿ ಎಚ್ ಡಿ ಕಂಪ್ಲೀಟ್ ಆಯ್ತು, ತೀಸಿ ಸಬ್ಮಿಷನ್ ಆಯ್ತು, ಅಷ್ಟೊತ್ತಿಗೆ ನಮ್ಮ ಅಣ್ಣವರಲ್ಲಿ ಇನಿಷಿಯೇಟ್ ಮಾಡಿದ್ರು. ಸೊ ಇಲ್ಲೊಂದು ಒಬ್ರು ಒಂದು ಬಿಸ್ನೆಸ್ ನ ಡೆವಲಪ್ ಮಾಡೋಕೆ, ಅವರು ಈಗ ನಮ್ಮ ಅಣ್ಣನು ಬಿಸ್ನೆಸ್ದಾರರು, ಇನ್ನೊಬ್ರು ನಾಗೇಂದ್ರ ಅವರು ಬಿಸ್ನೆಸ್, ಅವ್ರಿಗೆ ಬೇರೆ ಬೇರೆ ಬಿಸ್ನೆಸ್ಗಳೆಲ್ಲ ಇದಾವೆ. ಸೊ ಇಲ್ಲಿ ಫುಲ್ ಇನ್ವಾಲ್ವ್ಮೆಂಟ್ ಕೊಡೋಕೆ ಅವ್ರಿಗೂ ಟೈಮ್ ಆಗ್ತಿರಲಿಲ್ಲ. ಮತ್ತೆ ನಾನು ಒಂದು ಸಬ್ಮಿಷನ್ ಮಾಡಿ ಆ ಒಂದು 4-5 ತಿಂಗಳ ಗ್ಯಾಪ್ ಅಲ್ಲಿ ನಾನು ಸ್ವಲ್ಪ ಫ್ರೀ ಇದ್ದೆ, ಯಾಕೆ ನನ್ನೊಂದು ಥೀಸಿಸ್ ಕಂಪ್ಲೀಟ್ ಆಗದೆ, ಮೀನ್ಸ್ ಕಾನ್ವೆಕೇಶನ್ ಆಗದೆ. ಸೊ ಐ ಎಮ್ ನಾಟ್ ಎ ಡಾಕ್ಟರೇಟ್ ಅಂದ್ರೆ ಪಿ ಎಚ್ ಡಿ ಹೋಲ್ಡರ್ ಅಂತಲ್ಲ, ಎಮ್ ಟೆಕ್ ಅಲ್ಲಿ ಸ್ವಲ್ಪ ಸ್ಕೋಪ್ ಕಡಿಮೆ ಇತ್ತು ಟೀಚಿಂಗ್ ಎಲ್ಲ. ಅದಕ್ಕೆ ಜೊತೆಯಾಗಿ ಕೊರೋನಾ ಬಂದು ಸ್ವಲ್ಪ ಟೀಚಿಂಗ್ ಫೀಲ್ಡ್ ಅಲ್ಲೂ ಬಹಳ ಹೊರಡೆ ಕಷ್ಟಗಳಿದ್ದು, ಅಂದ್ರೆ ಪಿ ಎಚ್ ಡಿ ಇಲ್ದಾನೆ ಸ್ವಲ್ಪ ತಗೊಳ್ಳೋದು ಹೋಗೋದು ಯಾವಾಗೆಲ್ಲ. ಆಗ ನಾನು ಚೂಸ್ ಮಾಡ್ಕೊಂಡಿದ್ದು ಈಗ ಒಂದು ಟೈಮಲ್ಲಿ ಇದನ್ನ ನಾನು ಮಾಡ್ಕೊಂಡು ಹೋದ್ರೆ ಒಳ್ಳೇದಕ್ಕೆ ಮುಂದಕ್ಕೂ ನನಗೊಂದು ಇದು ಸಪೋರ್ಟಿವ್ ಆಗಿರುತ್ತೆ ಅಂತ. ಬಟ್ ನಾನು ಬಂದು ಇಲ್ಲಿ ನೋಡಿ ನನಗೆ ಇದು ಏನು ಒಂದು ಇಷ್ಟ ಆಗಿದ್ರೆ, ಈಗ ಹೊರಡೆ ಹೋಗಿ ಬೇರೆಯವ್ರಿಗೆ ದುಡಿಯೋದಕ್ಕಿಂತ ನಾನು ಇಲ್ಲೊಂದು ಆರೋಗ್ಯಕರವಾದ ಎಣ್ಣೆ ಕೊಟ್ಕೊಂಡು ನಂದೇ ಒಂದು ಈ ಕಂಪ್ನಿನ ಇನ್ನೂ ಸ್ವಲ್ಪ ಬೆಳೆಸಿದ್ರೆ ಇನ್ನು ದೊಡ್ಡ ರೀತಿಲಿ ನಾನು ಇದನ್ನ ಒಂದು ಅನುಕೂಲ ಆಗಿ ಇಟ್ಕೋಬಹುದು ಸರ್. ಯಾಕಂದ್ರೆ ಈಗ ಅವತ್ತು ಒಂದು 4 ಗಾಣ ಇಟ್ಕೊಂಡು ನಾವು ಎಷ್ಟಂದ್ರೆ ಒಂದು 100 ಮನೆ ಕೊಡಬಹುದು ಅಷ್ಟೇ, ಬೇರೆ ಎಲ್ಲ ಕೊಡಕ್ ಆಗಿಲ್ಲ. ಬಟ್ ಇದೊಂದು ಅಣುಕವಾಗಿ ಇಟ್ಕೊಂಡು ಇದನ್ನ ಹೆಂಗೆ ಮಾರ್ಕೆಟ್ ಹೆಂಗಿರುತ್ತೆ, ಡಿಮ್ಯಾಂಡ್ ಹೆಂಗಿರುತ್ತೆ, ಕಸ್ಟಮರ್ ಹತ್ರ ಹೇಗಿರುತ್ತೆ, ಇದನ್ನೊಂದು ನಾವು ತಿಳ್ಕೊಂಡು ಮತ್ತೆ ಇದನ್ನ ಇನ್ನು ಬೆಳೆಸ್ಕೊಂಡು ಹೋಗ್ಬೋದು ಸರ್. ಆ ಒಂದು ಉದ್ದೇಶದಿಂದ ಇಲ್ಲೇ ಒಂದಷ್ಟು ಹಂಗೆ ಮುಂದುವರೆದ್ರು. ಅಂತ ಉದ್ಯಮ ಯಾವತ್ತು ಸರ್ ಒಂದು ಅದರಲ್ಲಿ ಇರೋ ಸಿಗಂತ ಒಂದು ಮನಃಶಾಂತಿ ಬೇರೆ ಹೊತ್ತಿಗೆ ಹೋಗಿ ದುಡಿ ಸಿಗೋದಿಲ್ಲ. ಮತ್ತೆ ಇದರಲ್ಲಿ ಫೀಲ್ಡ್ ಅಂತ ನಾನು ಸರ್ ನಾನು ಜ್ಞಾನಕ್ಕೋಸ್ಕರ ಓದ್ದೆ ಅಲ್ಲ, ಅದ್ರಲ್ಲಿ ದುಡಿಬೇಕು ಅಂತ ಇತ್ತು ಇಲ್ಲ ಅಂತಲ್ಲ. ಬಟ್ ಈಗ ಚಾನ್ಸಸ್ ಮಿಸ್ ಆದಾಗ ಅದಕ್ಕಿಂತ ಒಳ್ಳೆ ಚಾನ್ಸ್ ಇದು ನನಗೆ ಇದೆ ಅನ್ಸ್ತು. ಇದು ನನಗೆ ಅನ್ಸಿದೆ ಅಂದ್ರೆ ಸರ್ ಒಂದು 5 ತಿಂಗಳು 6 ತಿಂಗಳು ನಾನು ಅಬ್ಸರ್ವ್ ಮಾಡಿದೆ, ನನಗೆ ಇಲ್ಲಿ ಇನ್ನೂ ಒಳ್ಳೆ ಉತ್ತಮವಾದ ಒಂದು ಪ್ಲಾಟ್ಫಾರ್ಮ್ ಇದೆ ಅಂತ ಅನ್ನಿಸ್ತು. ಯಾಕಂದ್ರೆ ನಮ್ದೇ ಒಂದ್ಮೇಲೆ ನಾವು ಅದೇ ಎಫರ್ಟ್ ಇಲ್ಲ ಹಾಕಿದ್ರೆ ಇನ್ನೂ ಒಂದು ಒಳ್ಳೆ ರೀತಿಲಿ ಹೋಗ್ಬೋದು ಅಂತ ಅನ್ನಿಸ್ತು. ಆದ್ರಿಂದ ನಾನು ಇದನ್ನೇ ಚೂಸ್ ಮಾಡ್ಕೊಂಡೆ ಸರ್. ಹಂಗಾಗಿ ಇದನ್ನೇ ಮುಂದುವರಿಸಿದ್ರಿ ಕೂಡ. ಈಗ ನೀವು ಈ ಹಿಂದೆ ಮಾಡ್ತಾ ಇದ್ದಂತಹ ಕೆಲಸನೂ ಕೂಡ ತುಂಬಾ ಮನಸ್ಸಿಗೆ ತೃಪ್ತಿ ಕೊಡ್ತಕ್ಕಂತ ಕೆಲಸವೇ. ನೀವು ಉಪನ್ಯಾಸಕ ವೃತ್ತಿಯಲ್ಲಿ ಇದ್ದಂತವ್ರು ಅಷ್ಟು ಸುಲಭ ಹೊರಡೆ ಬರಕ್ ಆಗೋದಿಲ್ಲ, ಅದನ್ನು ಕೂಡ ಬಿಟ್ಟು ಅಲ್ಲೂ ಕೂಡ ಮುಂದುವರಿಯುವಂತ ಅವಕಾಶಗಳಿತ್ತು. ಆದ್ರೂ ಕೂಡ ಅದನ್ನ ಒಂದ್ ಸ್ವಲ್ಪ ಸಮಾಧಾನ ಮಾಡಿ ಇಲ್ಲಿ ತೊಡಸ್ಕೊಳ್ಳಿಕ್ಕೆ ಏನ್ ಕಾರಣ ಸರ್? ನಾನು ಇವಾಗ್ಲೂ ಏನಂದ್ರೆ ನಂದು ಈಗ ಇದನ್ನೊಂದು ಮಾಡ್ಕೊಂಡು ವಾರದಲ್ಲಿ ಇಲ್ಲೇ 2-3 ದಿನ ಯಾವ್ದಾರ ಪಾರ್ಟ್ ಟೈಮ್ ಇಂಜಿನಿಯರಿಂಗ್ ಕಾಲೇಜ್, ನಿಯರ್ ಬೈ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ವೀಕ್ಲಿ 1-2 ಡೇಸ್, ಯಾಕಂದ್ರೆ ನಂದು 10-2 ವರ್ಷ ಮಾಡೋಣ ನಂದು ವೃತ್ತಿ ಅದು ಅನುಭವ ಇದೆ. ಆ ಅನುಭವನ ಸ್ವಲ್ಪ ಜನ ವಿದ್ಯಾರ್ಥಿಗಳು ಒಂದೇ ಇಲ್ಲ 2 ದಿನ ವೀಕ್ಲಿ 2 ದಿನ ಹೋಗಿ ಒಂದು ಪಾಠ ಮಾಡೋದಂತ ಒಂದು ತಲೆ ಇದೆ. ಅದರಿಂದ ಈ ನಿಯರ್ ಬೈ ಹಾಸನ್ ಇಲ್ಲ ಒಂದು ನಿಯರ್ ಬೈ ಕಾಲೇಜ್ನ ಸ್ವಲ್ಪ ದಿನದಲ್ಲಿ ಚೂಸ್ ಮಾಡ್ಕೊಡ್ತೀನಿ ಸರ್. ಈಗ ಎಣ್ಣೆಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಆರೋಪ ಏನಪ್ಪ ಅಂತ ಹೇಳಿದ್ರೆ ಕಲಬೆರಕೆಯನ್ನ ಮಾಡ್ತಾರೆ ಅನ್ನೋಂಥದ್ದು. ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ತಂದು ನಮಗೆ ತಿನ್ಲಿಕ್ಕೆ ಯೋಗ್ಯವಾಗ್ದೇ ಇರುವಂತದ್ದನ್ನರಲ್ಲಿ ಎಣ್ಣೆ ಮಾಡಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಶುದ್ಧವಾದಂತಹ ಎಣ್ಣೆ ಉತ್ಪಾದನೆಯಲ್ಲಿ ನೀವು ತೊಡಕೊಳ್ಳಬಹುದಾಗಿತ್ತು. ಆದ್ರೆ ನೀವು ಆಯ್ಕೆ ಮಾಡ್ಕೊಂಡಿದ್ದು ಎತ್ತಿನ ಗಾಣವನ್ನ ಆಯ್ಕೆ ಮಾಡ್ಕೊಂಡ್ರಿ, ಯಾಕೆ ಎತ್ತಿನ ಗಾಣವನ್ನೇ ಆಯ್ಕೆ ಮಾಡ್ಕೊಂಡ್ರಿ ಸರ್? ಎತ್ತಿನ ಗಾಣದ್ದು ಅಂದ್ರೆ ಈಗ ಸರ್ ಇನಿಷಿಯಲ್ ಆಗಿ ಮತ್ತೆ ಇನ್ನೊಂದು ಟ್ರೆಡಿಷನಲ್ ಬಿಡಿ ಹೇಳದೆ ಎತ್ತು ಒಂದು ಸಾವಯವ ಕೃಷಿಗೆ ಒಂದು ಬ್ಯಾಕ್ ಬೋನ್ ಪೂರ್ವಕವಾಗಿರುತ್ತೆ, ಮತ್ತೆ ಒಂದು ಜನಗಳಿಗೊಂದು ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಇವೆಲ್ಲ ಸರ್ ಇಡೀ ಎಲ್ಲ ಹೇಳಾಯ್ತು ನಾನು ಅದನ್ನ. ಮತ್ತೆ ಇನ್ನೊಂದು ಸ್ಟಾರ್ಟಿಂಗ್ ಅಲ್ಲಿ ಸರ್ ನಾವು ಅದೇ ಬಿಸ್ನೆಸ್ ಹೋಗ್ಬೇಕು ಅಂದಾಗ ಒಂದು ಮಾರ್ಕೆಟ್ ಡೆವಲಪ್ ಮಾಡ್ಕೋಬೇಕು, ನಾವು ಮಾರ್ಕೆಟ್ ಡೆವಲಪ್ ಮಾಡ್ಕೋಬೇಕು. ಈಗ ನಾವು ಸರ್ ಏನಂದ್ರೆ ಈಗ ಹಳ್ಳಿ ಕಡೆ ಒಂದು ಮಾಡಿದ್ರೆ ಅದನ್ನ ಪ್ರಚಾರ ಮಾಡದೆ ಒಂದು ದೊಡ್ಡ ಒಂದು ಕಾರ್ಯ ಆಗಿರುತ್ತೆ. ಯಾಕಂದ್ರೆ ಜನಗಳಿಗೆ ಮುಟ್ಸೋದಿದೆಯಲ್ಲ, ಅದನ್ನ ಯಾವ್ದಾದ್ರು ಮೀಡಿಯಾ ಯೂಸ್ ಮಾಡ್ಬೇಕಾಗುತ್ತೆ, ಪೇಪರ್ ಯೂಸ್ ಮಾಡ್ಬೇಕಾಗುತ್ತೆ, ನ್ಯೂಸ್ ಚಾನಲ್ ಯೂಸ್ ಮಾಡ್ಬೇಕಾಗುತ್ತೆ, ಅದು ಸ್ವಲ್ಪ ಕಷ್ಟಕರ. ಅದಕ್ಕೆ ನಾವು ಚೂಸ್ ಮಾಡ್ಕೊಂಡಿದ್ ಪ್ಲೇಸ್ ಅಂದ್ರೆ ಒಂದು ಎಕ್ಸ್ಪೋಸ್ ಇರೋಂತ ಏರಿಯಾ ಅಂದಾಗ ನಮ್ಗೆ ಇದೊಂದು ಐಡಿಯಾ ಉಳಿತು. ಇಲ್ಲಿ ಸರ್ ನಾನು ಒಂದೇ ಮಿಷಿನ್ ಹಾಕೊಂಡು ಜಾಗದಲ್ಲಿ ಎಷ್ಟು ಅಂತ ಮಾಡೋದು, ಮತ್ತೆ ಸಡನ್ ನಾವು ಈಗ ಪ್ರೊಡಕ್ಷನ್ ಮಾಡಿದ್ರು ಅದಕ್ಕೆ ಮಾರ್ಕೆಟಿಂಗ್ ಇರಬೇಕು. ಈಗ ನಮ್ಗೆ ಎತ್ತಿನ ಗಾಣ ಆಗಿದೆ ಅಂದ್ರೆ ಸ್ಲೋ ಪ್ರೊಸೆಸ್ ಮತ್ತೆ ಅಟ್ರಾಕ್ಟಿವ್ ಪ್ರೊಸೆಸ್ ಆಸ್ ಕಂಪೇರ್ ಟು ಮಿಷಿನರೀಸ್. ಸೊ ನಮ್ಗೆ ಈಗ ಹೆಂಗ್ ಮಾಡ್ಕೊಂಡಿದ್ದೀವಿ ಸರ್, ನಮ್ಗೆ ಇರೋ ಒಂದು ಈಗ ನಾವು ಇನ್ಸ್ಟಾಲ್ ಮಾಡಿರೋ 4 ಗಾಣ ಒಂದ್ ನಮ್ದು ಏನು ಡಿಮ್ಯಾಂಡ್ ಇದೆ ಸಪ್ಲೈನು ಆಲ್ಮೋಸ್ಟ್ ಮ್ಯಾಚ್ ಮಾಡ್ಕೊಂಡಿದೀವಿ ಈಗ 2 ವರ್ಷದಲ್ಲಿ. ಈಗ ಏನ್ ನಮ್ದು 4 ಗಾಣ ಇದೆ ಪ್ರೊಡಕ್ಷನ್ಗೂ ಈಗ ಡಿಮ್ಯಾಂಡ್ಗೂ ಆಲ್ಮೋಸ್ಟ್ ಮ್ಯಾಚ್ ಆಗಿದೆ, ಈ ಮ್ಯಾಚಿಂಗ್ ಇದೆ. ಬಟ್ ನಮ್ಗೆ ಏನಾದ್ರೆ ಮಿಷಿನ್ ಹೋದಾಗ ಸರ್ ಸ್ವಲ್ಪ ನಮ್ಗೆ ಅವಾಗ ಏನಿಸ್ತಿತ್ತು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ನಾವು ಅದನ್ನ ಅಚೀವ್ ಮಾಡೋದು. ಯಾಕಂದ್ರೆ ಸರ್ ಮಿಷಿನ್ ಅಂದ್ರೆ ಈಗ ಇನ್ನೊಂದೇನಂದ್ರೆ ಮಿಷಿನ್ಗಳು ಆ ಒಂದು ಅಲ್ಲಲ್ಲೇ ಲೋಕಲ್ ಪ್ಲೇಸಲ್ಲೂ ಅವೈಲೇಬಿಲಿಟಿಗಳು ಇದಾವೆ. ಈಗ ಬೆಂಗಳೂರು ಇರ್ಬೋದು, ಹಾಸನ ಇರ್ಬೋದು, ಅಲ್ಲಲ್ಲೇ ಒಂದೊಂದು ಏರಿಯಾಗಳಲ್ಲಿ ಈಗ ಮಿಷಿನ್ ಅಳವಡಿಸಿದ್ದಾರೆ. ಈಗ ನಾವು ಇಲ್ಲಿ ಇಷ್ಟು ದೂರದಲ್ಲಿದ್ದಾಗ ಅವರು ಒಂದು ಡಿಫ್ರೆನ್ಸ್ ನೋಡ್ತಾರೆ ಸರ್, ಏನು ಅಲ್ಲೇ ಸಿಗುತ್ತಲ್ಲ ಇಲ್ಲಿಗೆ ಏನು ಅಂತ ಕೇಳ್ತಾರೆ. ಅದೊಂದು ಟೆಕ್ನಿಕಲಿ ಹೇಳದಿದ್ರೆ ಸರ್ ಇನ್ನೊಂದೇನಂದ್ರೆ ಎತ್ತಿನ ಗಾಣದಲ್ಲಿ ಬರೋ ಅಂತ ಎಣ್ಣೆ ಯಾಕಂದ್ರೆ ಇಲ್ಲಿ ತಿರುಗಾ ಅಂತ ಆರ್ ಪಿ ಎಂ ಬಹಳ ಸ್ಲೋ, ಕಡಿಮೆ ಸರ್. ಕಡಿಮೆ ಅಂದ್ರೆ ನಿಮ್ಗೊಂದು ನಿಮಿಷಕ್ಕೆ 5-6 PM ತಿರುಗಬಹುದು, 6 rotation ಆಗ್ಬಹುದು. 6 rotation ಆಗೋದ್ರಿಂದ ನಿಮ್ಗೆ ಹೀಟ್ ಜನರೇಷನ್ ಉಷ್ಣಾಂಶನೇ ಬರೋದಿಲ್ಲ ಇಲ್ಲಿ. ಅಂದ್ರೆ ಏನು ಇಲ್ಲಿ ವಾತಾವರಣ ಇರುತ್ತೆ ಅದೇ ವಾತಾವರಣದಲ್ಲಿ ಎಣ್ಣೆಗಳನ್ನ ನಾವು ಉತ್ಪಾದನೆ ಮಾಡ್ತೀವಿ. ಅದರಿಂದ ಏನು ಒಂದು ಬೆನಿಫಿಟ್ ಅಂದ್ರೆ ಸರ್, ಯಾವುದೇ ತರ ಅದ್ರಲ್ಲಿ ಇರೋಂತ ನ್ಯೂಟ್ರಿಯಂಟ್ಸ್ಗಳು ಲಾಸ್ ಆಗೋದಿಲ್ಲ. ಯಾವುದೇ ಚೈನ್ಸ್ ಇರುತ್ತೆ, ಫ್ಯಾಟಿ ಚೈನ್ಸ್ ಇಲ್ಲ ಬೇರೆ ನ್ಯೂಟ್ರಿಯಂಟ್ ಚೈನ್ಸ್ ಇದೆ, ಅದು ಬ್ರೇಕಪ್ ಆಗೋದಿಲ್ಲ. ಅದೇ ನೀವು ಮಿಷಿನ್ಗೆ ಹೋದಾಗ ಅಲ್ಲಿ ಅದು ಮರನೇ ಬಳಸಿರ್ಬೋದು ಸರ್, ಆದ್ರೂ ಅಲ್ಲಿ ತಿರುಗುವಂತ ಸ್ಪೀಡ್ ಜಾಸ್ತಿ ಇರುತ್ತೆ. ಒಂದು ಏನಿಲ್ಲ ಆರ್ ಪಿ ಎಂ ಅಲ್ಲಿ 100-200 ಇರುತ್ತೆ. ಆ ಸ್ವಲ್ಪ ಉಷ್ಣಾಂಶ ಒಂದು 60-70 degrees ಹೋಗೋ ಚಾನ್ಸ್, ಸ್ವಲ್ಪ ಕಡಿಮೆ ಪ್ರಮಾಣ ಕಡಿಮೆ ಉಷ್ಣತೆಯಲ್ಲಿ ಬೇಕಾಗಂತ ನ್ಯೂಟ್ರಿಯಂಟ್ಸ್ ಗಳೆಲ್ಲ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಅದರಿಂದ ಮತ್ತಿನ್ನೊಂದು ಏನು ಸರ್, ಈ ನಮ್ಮ ಏನು ಪದ್ಧತಿಗಳಿದಾವೆ ಅದರಲ್ಲಿ ಶ್ರೇಷ್ಠವಾದ ಎಣ್ಣೆ ತೆಗಿಯುವಂತ ಪದ್ಧತಿನೇ ಈ ಎತ್ತಿನಗಾಣದ್ದು. ಪ್ರೊಡಕ್ಷನ್ ಮಾಡೋದು ಸ್ವಲ್ಪ ಕಷ್ಟ, ಬಟ್ ಇನಿಷಿಯಲಿ ನನ್ನ ಪ್ರಕಾರ ಹೇಳೋದಿದ್ರೆ ನಮ್ದೊಂದು ಈ ಕಸ್ಟಮರ್ ಮತ್ತೆ ನಮ್ದು ರಿಲೇಷನ್ ಇನಿಷಿಯಲ್ ಆಗಿ ಎಲ್ಲ ಗೊತ್ತು ಮಾಡ್ಕೊಳಕ್ಕೆ ಇದು ಸ್ಲೋ ಪ್ರೊಸೆಸ್ ಇದ್ರೆ ಒಳ್ಳೇದು. ನಮ್ಗೀಗ ಆಲ್ರೆಡಿ 2 ವರ್ಷದಲ್ಲಿ ಏನ್ ಗೊತ್ತಿದೆ ಯಾವ ಎಷ್ಟು ರೈಸ್ ಆಗುತ್ತೆ ಏನ್ ಡೌನ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಬದಲಾಗಬೇಕಾದ್ರೆ ನಾವು ಒಂದು ಅದಕ್ಕೆ ಒಂದು ಹಾಸ್ಪಿಟಲ್ ಅಲ್ಲಿ ತಿರುಗಾಂತ ಒಂದು ಮಿಷಿನ್ ನ ಉಡ್ಡಲ್ನಲ್ಲೇ ಕಡಿಮೆ ಸ್ಪೀಡ್ ಅಲ್ಲಿ ಆರ್ ಪಿ ಎಂ ಅಲ್ಲಿ ತಿರುಗಾಂತ ಮಿಷಿನ್ ನ ಅಳವಡಿಸಬಹುದು. ಅದು ಇದೇ ನಮ್ಮ ಇದರ ಯೋಚನೆಯಲ್ಲಿ. ಮುಂದೆ ಬರೋ ದಿನಗಳಲ್ಲಿ ಅದನ್ನು ಪ್ರೊಡಕ್ಷನ್ ಜಾಸ್ತಿ ಬೇಕು ಅಂದಾಗ ಅದನ್ನ ಮಾಡ್ಕೋತೀವಿ ಸರ್. ಅಂದ್ರೆ ನೀವು ಎತ್ತಿನಗಾಣವನ್ನು ಆಯ್ಕೆ ಮಾಡ್ಕೊಂಡಿದ್ದು ಬಹಳ ಮುಖ್ಯವಾಗಿ ಒಂದು ಭಿನ್ನವಾಗಿರಬೇಕು ಅನ್ನೋದು ಬಂದು, ಎರಡನೇದಾಗಿ ಏನು ನೀವು ಪದಾರ್ಥವನ್ನ ಉತ್ಪಾದನೆ ಮಾಡ್ತಿದ್ರ ಅದು ಸ್ವಲ್ಪವೂ ಕೂಡ ಹಾಳಾಗಬಾರ್ದು, ಸಂಪೂರ್ಣ ಪರಿಶುದ್ಧವಾಗಿರಬೇಕು ಅಂತ ಹೇಳಿ. ಯಾಕೆ ಅಂತ ಅಂದ್ರೆ ಈಗ ಮಿಲ್ಗಳಲ್ಲಿ ಅಥವಾ ಮಿಷಿನ್ಗಳಲ್ಲಿ ನಾವು ಎಣ್ಣೆಯನ್ನು ಉತ್ಪಾದನೆ ಮಾಡಿದಾಗ ಅದ್ರ ಸ್ಪೀಡ್ ಜಾಸ್ತಿ ಇರುತ್ತೆ, ಸ್ಪೀಡ್ ಜಾಸ್ತಿ ಇದ್ದ ಕಾರಣಕ್ಕೆ ಅಲ್ಲಿ ಉಷ್ಣಾಂಶ ಉತ್ಪಾದನೆ ಆಗುತ್ತೆ, ಕಾರ್ಬನ್ ಸೂಟ್ ಬರುತ್ತೆ ಅಲ್ಲಿ. ನೋಡಿ ಕೆಲವೊಂದು ಮಿಷಿನ್ಗಳಲ್ಲಿ ಅದು ಉಡ್ಡಲ್ಲಿ ಗೊತ್ತಿಲ್ಲ, ಈ ಮೆಟಲ್ ಮಾಡ್ತಾರೆ ನೋಡಿ, ಮೆಟಲ್ ನಿಮ್ಗೆ ವೇರ್ ಆಗುತ್ತೆ ಅಲ್ಲಿ, ವೇರ್ ಆಗಿ ಆ ಸಣ್ಣದೊಂದು ಪಾರ್ಟಿಕಲ್ ಮಿಕ್ಸ್ ಆಗೋ ಚಾನ್ಸ್ ಇದೆ ಸರ್. ಅದು ಅದು ಒಂದು ಮೈಕ್ರೋಸ್ಕೋಪಿಕ್ ಲೆವೆಲ್ ಥಿಂಕಿಂಗ್. ಅದು ನಾನು ಬೇಸಿಕಲಿ ಮೆಕ್ಯಾನಿಕಲ್ ಆದ್ರಿಂದ ನಾನು ರೀತಿ ಹೇಳಿದೆ, ಈ ಮಿಷಿನ್ ಮೆಟಲ್ ಇರುತ್ತಲ್ಲ ಕಬ್ಬಿಣದ ಗಾಣಗಳು ಅದರಲ್ಲಿ ವೇರ್ ಆಗುತ್ತದೆ, ಸ್ವಲ್ಪ ವೇರ್ ಇರುತ್ತೆ, ಆ ಒಂದು ಪಾರ್ಟಿಕಲ್ ಉಳಿಕೊಳ್ಳೋ ಚಾನ್ಸ್ ಇರುತ್ತೆ. ಬಿಸಿ ಆದ್ರೆ ಮೂಲ ಸ್ವರೂಪ ಏನಿರುತ್ತೆ ಎಣ್ಣೆದು ಅದು ಹಾಳಾಗುತ್ತೆ, ಅದು ಹಾಳಾಗದ ಹಾಗೆ ನಾವು ಕೊಡಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಮಾಡಿದ್ರಿ. ಇಲ್ಲಿ ನಿಧಾನ ಯಾವತ್ತು ಪ್ರಧಾನ ಸರ್, ಯಾವ್ದು ನಿಧಾನವಾಗಿ ಬರುತ್ತೆ. ಈಗ ನೀವು ಒಂದು ಮನೆಯಲ್ಲಿ ತಿನ್ನೋಡಿರ್ಬೋದು, ಈಗ ಚಟ್ನಿನ ನೀವು ಒಳಕಲಲ್ಲಿ ರುಬ್ಬಿದಾಗ ಅದ್ರದ್ದು ಲೈಫ್ ಹೇಗಿರುತ್ತೆ, ಒಂದು ಮಿಕ್ಸಿಲ್ ರುಬ್ಬಿದಾಗ ಅದ್ರದ್ದು ಲೈಫ್ ಎಷ್ಟು ಬರುತ್ತೆ, ಟೇಸ್ಟ್ ಹೇಗಿರುತ್ತೆ ಅನ್ನೋದು ಗೊತ್ತಾಗಲ್ಲ. ಅದೇ ಒಂದು ಸಣ್ಣ ಉದಾಹರಣೆ ಸಾಕಾಗುತ್ತೆ. ಈಗ ಇಲ್ಲಿ ಏನು ಅಂತ ಅಂದ್ರೆ ದುಡ್ಡು ಕೊಟ್ರೆ ಎಲೆಕ್ಟ್ರಿಸಿಟಿ ಸಿಗುತ್ತೆ. ಈಗ ನಿಮ್ಗೆ ಎತ್ತುಗಳನ್ನ ಕಟ್ಕೊಂಡಿದೀರ, ಸುಮಾರು 6 ಎತ್ತುಗಳಿದಾವೆ, 3 ಜೊತೆ ಎತ್ತುಗಳಿದಾವೆ, ಇದೊಂದು ಸ್ವಲ್ಪ ಹೊರೆ ಅಂತ ಅನ್ಸೋದಿಲ್ವ ನಿಮ್ಗೆ? ಹೇಗೆ ಮೇಂಟೈನ್ ಮಾಡ್ತಿದ್ದಾರೆ ಅದನ್ನ? ಹೊರೆ ಅಂತ ಇಲ್ಲಿ ಕೆಲವೊಂದ್ ಟೈಮ್ ಅನ್ಸುತ್ತೆ, ಯಾಕಂದ್ರೆ ಮೇನ್ ಅಂದ್ರೆ ಅದು ಮೇಂಟೆನೆನ್ಸ್ ಇದೆಯಲ್ಲ, ಸ್ವಲ್ಪ ಕಷ್ಟನೇ. ಆದ್ರೂ ನಾವು ಇನ್ವಾಲ್ವ್ ಆಗ್ಬೇಕು ಅದರಿಂದ, ಯಾಕಂದ್ರೆ ಇದ್ರಲ್ಲಿ ಕಂಟಿನ್ಯೂಸ್ ಇನ್ವಾಲ್ವ್ಮೆಂಟ್ ಇರ್ಬೇಕು ಸರ್. ನಾವೆಲ್ಲೋ ಕೂತಿ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ, ಇದು ಒಂದು ಜೀವನ ಸಾಕ್ತಿದೀವಿ. ಅದರಿಂದ 24/7 ನಾವು ಇಲ್ಲಿ ಅದನ್ನ ನೋಡ್ಕೊಳ್ಳಿಕ್ ಒಬ್ರು ಇರಲೇಬೇಕು, ಅದನ್ನ ನಾವು ಫಾಲೋ ಅಪ್ ಮಾಡಬೇಕು. ನಾವು ಒಂದೊಬ್ರು ಕಾರ್ಮಿಕರನ್ನ ಇಟ್ಟಿರುವ ಅದನ್ನು ನಾವು ನೋಡ್ತಾ ಇರ್ಬೇಕು, ಹೇಗೆ ಕೆಲಸ ಮಾಡ್ತಾರೆ ಅನ್ನೋದ. ಅದರಿಂದ ನಾವು ಇಲ್ಲಿ ಒಬ್ರು ಇರಲೇಬೇಕು. ಹೌದು, ಕಷ್ಟ ಅನ್ಸುತ್ತೆ, ಹುಲ್ಲು ಎಲ್ಲ ವ್ಯವಸ್ಥೆ ಮಾಡಿ. ಮತ್ತಿನ್ನೊಂದು ಏನೋ ಇಲ್ಲಿ ಉಪಯೋಗ ಅಂದ್ರೆ ನಮ್ದೇ ಹಿಂಡಿಗಳು ಬರ್ತವೆ, ಕಡಲೆಕಾಯಿ ಹಿಂಡಿ ಇರ್ಬೋದು, ಯಾವ್ದು ಬೀಜಗಳ ಎಣ್ಣೆ ಮಾಡ್ತೀವಿ ಅದ್ರ ಹಿಂಡಿಗಳೆಲ್ಲ ಬರೋದ್ರಿಂದ ಅದನ್ನೇ ನಮ್ಮ ಎತ್ತುಗಳಿಗೂ ಬಳಸ್ಕೋತೀವಿ. ನಮಗೆ ಇಲ್ಲಿ ಮೇಜರ್ ಆಗಿ ಬರೋದಂದ್ರೆ ಹುಲ್ಲು, ಅದನ್ನ ನಾವು ಈ ಸುಗ್ಗಿ ಟೈಮಲ್ಲಿ ಹೋಗಿ ಒಂದು ವರ್ಷಕ್ಕೆ ಬೇಕಾದಷ್ಟೆಲ್ಲ ಖರೀದಿ ಮಾಡ್ತೀವಿ. ಸ್ವಲ್ಪ ಶಾರ್ಟ್ ಈಗ ತಂದು ಇದ್ದ ಮುಗಿದೋಯ್ತು, ಇನ್ನೊಂದು 2 ತಿಂಗಳಿಗೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೋತೀವಿ ಬೇರೆ ಕಡೆಯಿಂದ ತರಿಸ್ತೋ. ಮತ್ತೀಗ ಜನವರಿಗೆ ಸಂಕ್ರಾಂತಿ ಟೈಮ್ ಸುಗ್ಗಿ ಮತ್ತೆ ಒಂದು ವರ್ಷಕ್ಕೆ ಹಂಗೆ ತಂದು ಸ್ಟಾಕ್ ಮಾಡ್ಕೋತೀವಿ. ಈಗ ಇರೋಂಥದ್ದು 4 ಗಾಣ, ಅದರಲ್ಲಿ 2 ಅಥವಾ 3 ಯಾವಾಗಲೂ ಸಕ್ರಿಯವಾಗಿರ್ತವೆ, ಆದ್ರೆ 6 ಎತ್ತುಗಳಿದಾವೆ. ಯಾಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎತ್ತುಗಳನ್ನು ಸಾಕೊಂಡಿದ್ದೀರಿ? ಇಲ್ಲ, ಅದೇನ್ರಿ ಸರ್, ನಾವು ಬೆಳಗಿಂದ ಸಂಜೆವರೆಗೆ ಒಂದೇ ಎತ್ತಲ್ಲಿ ನಾವು ಹೊಡೆಯಕ್ ಆಗೋದಿಲ್ಲ ಸರ್. ಒಂದು ಸ್ವಲ್ಪ ಹೊತ್ತು ಸಮಯ ಅದಕ್ಕೆ ಒಂದು ಬಿಡುವು ಕೊಟ್ಟು ಬೇರೆ ಎತ್ತುಗಳನ್ನ ಚೇಂಜ್ ಮಾಡ್ಕೋತೀವಿ, ಬದಲಾವಣೆ ಮಾಡ್ಕೋತೀವಿ ಸರ್. ಹೌದು. ಈಗ ಎತ್ತಿನ ಗಾಣದಲ್ಲಿ ಯಾವ್ಯಾವ ತರಹದ ಎಣ್ಣೆ ಉತ್ಪಾದನೆಯನ್ನು ಮಾಡ್ತಾ ಇದ್ದೀರಾ ನೀವು? ಸರ್, ನಾವು ಈಗ ಒಂದು ದೊಡ್ಡದಾಗಿ ಅಂದ್ರೆ ಕಡಲೆಕಾಯಿ ಎಣ್ಣೆ ಪ್ರಮುಖವಾಗಿ, ಕಡಲೆಕಾಯಿ ಎಣ್ಣೆ ನಮ್ಗೆ ಹೆಚ್ಚು ಬಳಕೆ ಆಗಿ ನಮ್ಗೆ ವ್ಯಾಪಾರ ಆಗುತ್ತೆ. ಮತ್ತೆ ನೆಕ್ಸ್ಟ್ ಅದು ಬಿಟ್ರೆ ಕೊಬ್ಬರಿ ಎಣ್ಣೆ, ಉಚ್ಚೆಳ್ಳೆಣ್ಣೆ, ಸೂರ್ಯಕಾಂತಿ. ಸೂರ್ಯಕಾಂತಿ ಅನ್ನೋ ಸರ್ ಸೀಸನ್, ಅದು ಸ್ವಲ್ಪ ಅನ್ ಸೀಸನ್ ಅಲ್ಲಿ ಸಿಗೋದು ಕಷ್ಟ ಇರುತ್ತೆ. ಆ ಟೈಮಲ್ಲಿ ಬೀಜ ಸಿಕ್ಕಿದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ನಿಲ್ಲಿಸ್ತೀವಿ. ಈಗ ಒಂದು ಆಲೆ ಒಂದು 4 ತಿಂಗಳ ಕಂಟಿನ್ಯೂಸ್ ಮಾಡ್ತಿದೀವಿ. ಮತ್ತೆ ಎಳ್ಳೆಣ್ಣೆ, ಪುಟ್ಟೆ ಎಳ್ದು, ಸಾಸಿವೆ ಎಣ್ಣೆ, ಮತ್ತೆ ಹರಳೆಣ್ಣೆ ಸರ್, ತಲೆ ಹಾಕೋ ಹರಳೆಣ್ಣೆ, 7 ಬಗೆಯ ಎಣ್ಣೆ ಮಾಡ್ತಿದೀವಿ. ಮತ್ತೆ ಕುಸುಬೆ ಎಣ್ಣೆ ಅಂತ ಮಾಡ್ತಾ ಇದ್ದಾವ್, ಕುಸುಬೆ ಎಣ್ಣೆ. ಅದು ಬೀಜಗಳು ನಮ್ಗೆ ಸ್ವಲ್ಪ ಇಲ್ಲಿ ಒಂದು ಸ್ಥಳೀಯವಾಗಿ ಕಷ್ಟ, ಮತ್ತೆ ಅದು ಸ್ವಲ್ಪ ಗಾಣದಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಇದೆ ಸರ್. ಅದರಿಂದ ಅದನ್ನ ನಿಲ್ಸಿದೀವಿ, ಸದ್ಯದಲ್ಲಿ ನಿಲ್ಸಿದೀವಿ. ಮತ್ತೆ ಒಳ್ಳೆ ಒಂದು ಬೀಜ ಸಿಕ್ಕಿದಾಗ ಅದನ್ನು ಮಾಡ್ತೀವಿ. ಮೊದಲು ಮಾಡಿದ್ದೆ, ಈಗ ಸದ್ಯದಲ್ಲಿ ನಿಲ್ಸಿದೀವಿ. 7-8 ತರ ಎಣ್ಣೆನ ಮಾಡ್ತೀವಿ ಸರ್. ಈ ಜೊತೆಯಾಗಿ ಒಂದು ದೀಪದ ಎಣ್ಣೆನೂ ಮಾಡ್ತೀವಿ. ಮಾಡೋದಂದ್ರೆ ಅದು ಸಿಲ್ಟ್ ಬರುತ್ತಲ್ಲ ಸರ್, ಉಳುಕಿ ಏನು ಬರುತ್ತೆ, ಅದೆಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಹೊಂಗೆ ಮತ್ತು ಇಪ್ಪೆನ ನಾನು ಇಲ್ಲಿ ಕೃಷಿ ಕಾಲೇಜ್ ಇದೆಯಲ್ಲ ಕಾರ್ಯಕರಿ ಹತ್ರ, ಅಲ್ಲಿಂದ ಇಪ್ಪೆ ಹೊಂಗೆ ಎಣ್ಣೆ ತರ್ತೀನಿ ಸರ್ ದೀಪಕ್ಕೋಸ್ಕರ. ಈಗ ಏಳು ತರದ ಎಣ್ಣೆಯನ್ನ ನೀವು ಉತ್ಪಾದನೆ ಮಾಡ್ತಿದ್ರಲ್ಲ, ಈಗ ಪ್ರತಿ ತರದ ಎಣ್ಣೆಯ ಒಂದು ಸುಮಾರು ಒಂದು ಲೀಟರ್ ಉತ್ಪಾದನೆ ಮಾಡಬೇಕು ಅಂತ ಅಂದ್ರೆ ನಿಮಗೆ ಕಚ್ಚಾ ಸಾಮಗ್ರಿಗಳು ಎಷ್ಟು ಬೇಕಾಗುತ್ತೆ, ಅದನ್ನ ಎಲ್ಲಿ ತರ್ತಾ ಇದ್ದೀರಿ, ನಮ್ಮ ಭಾಗದಲ್ಲೇ ಹೊಂದ್ಕೊಳ್ತಾ ಇದ್ರ ಹೇಗೆ ಸರ್? ಈಗ ಶೇಂಗಾದಿಂದಲೇ ಮಾಡೋಣ, ಯಾಕಂದ್ರೆ ಅದು ಅತಿ ಹೆಚ್ಚು ನಾವು ಮಾಡುವಂಥದ್ದು. ಶೇಂಗಾ ಇಲ್ಲಿ ಸ್ಥಳೀಯವಾಗಿ ಇಲ್ಲ, ಬೆಳೆಯಲ್ಲ, ಅದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ದುರ್ಗ, ಹಿರಿಯೂರು, ಶಿರಾ ಇದನ್ನ ಚೂಸ್ ಮಾಡ್ಕೊಂಡಿದೀವಿ, ಆಯ್ಕೆ ಮಾಡ್ಕೊಂಡಿದ್ವಿ, ಅಲ್ಲಿಂದ ತರ್ತೀವಿ. ಯಾರು ನಮ್ಗಲ್ಲಿ ಇದಾರೆ ಸಪ್ಲೈ ಮಾಡುವಂಥರು, ಅಲ್ಲಿಂದ ತರಿಸ್ತೀವಿ. ಅದು ಎರಡು ಮುಕ್ಕಾಲು ಕೆ ಜಿ ಅವರೇಜ್ಗೆ ಒಂದು ಲೀಟರ್ ಎಣ್ಣೆ ಬರುತ್ತೆ ಸರ್. ಅವರೇಜ್ ಅಂದರೆ ಒಂದು ಚೆನ್ನಾಗಿದ್ದರೆ ನಿಮಗೆ 200-600 ಬರ್ಬೋದು, ಸ್ವಲ್ಪ ಬೀಜ ಹಳೆಯದು ಮತ್ತು ಸಣ್ಣ ಇದ್ದಾಗ 3 ಕೆ ಜಿಗೆ ಹೋಗ್ಬೋದು. ಅದರಿಂದ ನಾವು ಕ್ಯಾಲ್ಕುಲೇಷನ್ ತಗೊಳೋದು, ನಮ್ಮ ಒಂದು ಇಲ್ಲಿ ಏನು ರೇಟ್ ಫಿಕ್ಸ್ ಮಾಡೋಕೆ ತಗೊಳೋದು, ನಾವು 2.5 ಕೆಜಿಗೆ ಒಂದು ಲೀಟರ್ ಅಂತ ತಗೊಂಡು ಎಲ್ಲ ಮಾಡಿದ್ದೀವಿ ಸರ್. ಇದು ಮತ್ತು ಬೇರೆ ಇನ್ನು ಕೊಬ್ಬರಿ ಅಂತೂ ನಮ್ಗೆ ಇಲ್ಲೇ ಕೊಬ್ಬರಿ ಸೀಮೆ, ಅದರಿಂದ ನಮ್ಗೆ ಇಲ್ಲೇ ಲೋಕಲ್ ಆಗಿ ಸ್ಥಳೀಯವಾಗಿ ಸಿಗುತ್ತೆ. ಎಳ್ಳು ಅಷ್ಟೇ, ಹುಚ್ಚೆಳ್ಳು ಸಳಿವಾಗೂ ಸಿಗುತ್ತೆ, ಸಳಿಯದಲ್ಲಿ ಯಾವ ಕ್ವಾಲಿಟಿ ಇರೋದಿಲ್ಲ, ಸಳಿವಾಗಿ ಸ್ವಲ್ಪ ಸರ್ ನಮಗೆ ಕ್ವಾಲಿಟಿ ಅಷ್ಟು ಕಾಣಲಿಲ್ಲ. ಹುಚ್ಚೆಳ್ಳು ಜಳ್ಳು ಮಿಶ್ರಿತ ಆದ್ರಿಂದ ಎಣ್ಣೆ ಸ್ವಲ್ಪ ಕೈ ಬರ್ತಿತ್ತು. ನಮ್ಗೆ ಅರಸೀಕೆರೆಯಿಂದ ಸಪ್ಲೈ ಮಾಡ್ತಾರೆ ಹೋಲ್ಸೇಲರ್ ಒಬ್ರು. ಮತ್ತೆ ಇನ್ನು ಸಾಸಿವೆನೂ ಅಷ್ಟೇ ಸರ್, ಸಾಸಿವೆನೂ ಸಳಿವಾಗಿಲ್ಲ, ಅದು ನಾವು ಯಶವಂತಪುರ ಬೆಂಗಳೂರು ಅಲ್ಲಿಂದೆಲ್ಲ ತರಿಸ್ತೀವಿ. ಇನ್ನು ಹರಳು ಅಷ್ಟು, ಹರಳು ಇಲ್ಲೇ ಸಿಗುತ್ತೆ, ಸಳಿವಾಗಿ ಸಿಗೋವಂಥ ಬೀಜಗಳನ್ನು ಇಲ್ಲ ತೊಗೊಂಡ್ಕೋತೀವಿ ಸರ್. ಇಲ್ಲ ನಾನು ಸುತ್ತಮುತ್ತದಲ್ಲಿ ಯಾವುದು ನಮಗೆ ನಿಯರ್ ಬೈ ಇದ್ದಾವೆ, ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಬಿಡಬಾರ್ದು. ಇವತ್ತು ನಮ್ಮ ದೇಶದಲ್ಲಿ ಆಯ್ತಾ ಇರೋದು ಸರ್ ಅಂದ್ರೆ ಎಲ್ಲೋ ಬೆಳೀತಾರೆ ಎಲ್ಲೋ ಪ್ರಾಡಕ್ಟ್ ಮಾಡ್ತಾರೆ, ಅದನ್ನ ಒಂದು ಹೇಳ್ಬೇಕಂತಿತ್ತು. ಎಲ್ಲಿ ಬೆಳೀತಾರೆ ಅಲ್ಲೇ ಒಂದು ಅದನ್ನ ಪ್ರಾಡಕ್ಟ್ ಆಗಿ ಮಾಡಿದ್ರೆ ಪ್ರಾಡಕ್ಟ್ ರೇಟ್ ಕಡಿಮೆ ಆಗುತ್ತೆ, ಬೆಳೆಯುವಂತ ರೈತರಿಗೂ ಅದೊಂದು ಉತ್ತೇಜನ ಪಡ್ಕೋಬಹುದು. ಹೇಳಾಗೆ ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ರಾಗಿನ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾರೆ, ಇಡೀ ನಮ್ಮ ರಾಜ್ಯದಲ್ಲೇ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಲ್ಲಿ ಬೆಳೆದಂತ ರಾಗಿನ ಬೆಂಗಳೂರಿಗೋ, ಬಾಂಬೆಗೋ, ಡೆಲ್ಲಿಗೋ ತಗೊಂಡೋಗಿ ಜೋಳ ಅಲ್ಲಿ ರಾಗಿ ಬಿಸ್ಕೆಟ್ ಮಾಡಿ ಇಲ್ಲಿ ತಂದು ಮಾರಾಟ ಮಾಡ್ತಾರೆ. ಇದು ಹೆಚ್ಚು ಹೊರೆ ಆಗುತ್ತೆ ಗ್ರಾಹಕರಿಗೆ. ಅದ್ರ ಬದಲಿಗೆ ಇಲ್ಲಿ ಏನ್ ಬೆಳೀತಾರೋ ಅದಕ್ಕೆ ಸಂಬಂಧಪಟ್ಟಂತ ಪ್ರಾಡಕ್ಟ್ ಗಳನ್ನ ಇಲ್ಲೇ ಮಾಡೋದ್ರಿಂದ ಗ್ರಾಹಕರಿಗೆ ಸುಲಭವಾಗಿ ಸಿಗುತ್ತೆ ಅನ್ನೋದು ನಿಮ್ಮ ಒಂದು ದೃಷ್ಟಿಕೋನ. ಖಂಡಿತ ಸರ್, ಹೌದು. ಈಗ ಈ ತರಹದ ಒಂದಷ್ಟು ರಾ ಮೆಟೀರಿಯಲ್ ನ ತಗೊಂಡು ನೀವು ಮಾಡ್ತಾ ಇರತಕ್ಕಂಥದ್ದು ಎಷ್ಟು ಗಾಣದಿಂದ ಪ್ರಾರಂಭ ಮಾಡಿದ್ರಿ ಸರ್? ನಾವು ಮೊದಲು ನಾವು ಸ್ಟಾರ್ಟ್ ಮಾಡಿದ್ದು 4 ಗಣ ಇಟ್ಟಿದ್ದು, ಬಟ್ ಆಗ ನಾವು 4 ಬಳಸ್ಕೋತಿರಲಿಲ್ಲ, 2 ಮಾತ್ರ ಬಳಸ್ತಿದ್ದು, ಯಾಕಂದ್ರೆ ಡಿಮ್ಯಾಂಡ್ ಇದ್ದಿದೆ ನಮ್ಗಷ್ಟು. ಈಗ ಒಂದು 2 ವರ್ಷ ಆದ್ಮೇಲೆ 4 ನಮ್ಗೆ 2 ಮ್ಯಾಚ್ ಆಗಿದೆ ಸರ್. ಈಗ ಏನ್ ನಮ್ದು 4 ಗಾಣಗಳಿದ್ದಾವೆ, ನಮ್ಮ ಕಸ್ಟಮರ್ ಡಿಮ್ಯಾಂಡ್ 2 ಈಗ 4 ಗಾಣದಲ್ಲಿ ಆಪ್ಟಿಮೈಸ್ ಆಗಿದೆ ಸರ್. ಈಗ ಇಲ್ಲಿ ನೀವು ಕೇವಲ ಮಾರಾಟ ಮಾಡ್ತಕ್ಕಂಥದ್ದು ಅಷ್ಟೇನ ಉತ್ಪಾದನೆಯನ್ನು ಮಾಡಿ, ಅಥವಾ ಯಾರಾದರೂ ರೈತರು ಸಾಕಷ್ಟು ಬೆಳೀತಾರೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲದೇ ಇದ್ರೂ ಕೂಡ ಅಲ್ಲಿ ಇಲ್ಲಿ ಶೇಂಗಾ ಬೆಳೆ ಅಂತವ್ರನ್ನ ನಾವು ನೋಡಿದ್ದೇವೆ, ತೆಂಗಂತೂ ಸಾಕಷ್ಟು ಬೆಳೀತಾರೆ, ಅವ್ರೇನಾದ್ರೂ ಇಲ್ಲಿ ಬಂದು ಎಣ್ಣೆ ಮಾಡಿಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆಯಾ? ಹೇಗೆ? ಹೌದು, ಖಂಡಿತ ಸರ್ ಇದೆ. ಈ ಉದ್ದೇಶ ಏನ್ ಮಾಡಿ ಯೋಚನೆ ಮಾಡೋದು ಅಂದ್ರೆ, ಈಗ ಕೊಬ್ಬರಿ ಎಣ್ಣೆ ನೀವು ಹೇಳಿದ್ರಲ್ಲ, ಅವ್ರದೇ ಕೊಬ್ಬರಿ ಇರ್ಬೇಕಾರೆ ಕೊಬ್ಬರಿ ಎಣ್ಣೆ ತಗೊಳ್ಳೋದಲ್ಲಿ ಅರ್ಥ ಇಲ್ಲ. ಅದಕ್ಕೆ ನಾವಿಲ್ಲಿ ರೈತರುಗಳು ಬಂದು ನಮ್ಮ ಹತ್ರ ಕೇಳಿದ್ರೆ, ಯಾಕಂದ್ರೆ ಇದು ನಮ್ದು ಯೂಸ್ ಮಾಡೋದು ಪಾರಂಪರಿಕವಾದ ಒಂದು ಪ್ರೊಸೆಸ್ ಇದು ಪದ್ಧತಿ, ಮತ್ತೆ ಜನಗಳು ಇದಕ್ಕೆ ಒಂದು ಮಾರು ಹೋಗ್ತಾರೆ, ಅಂದ್ರೆ ಬಂದು ನೋಡಿದಾಗ ಇದರಿಂದ ಮಾಡಿಸ್ಕೋಬೇಕು ಅಂತ. ಅದರಿಂದ ಕೆಲವು ಸುಮಾರು ರೈತರುಗಳು ಬಂದರು, ಅದರಿಂದ ನಾವು ಹೊರಡೆಯವರಿಗೂ ಮಾಡ್ಕೊಳ್ಳೋ ಅಂತ ಒಂದು ಇಲ್ಲಿ ಫೆಸಿಲಿಟಿ ಇಟ್ಕೊಂಡಿದ್ದೀವಿ ಸರ್. ಯಾರೇ ರೈತರುಗಳು ಇಲ್ಲ ಯಾರೇ ಕಸ್ಟಮರ್ಸ್ಗಳು ಅವ್ರದೇ ಆದ ಕೊಬ್ಬರಿ ಕಡಲೆ ಬೀಜ ಯಾವುದೇ ತಂದ್ರು ಮಾಡ್ಕೊಡ್ತೀವಿ, ಅದಕ್ಕೆ ಇಷ್ಟು ಅಂತ ನಾವು ಚಾರ್ಜ್ ಮಾಡ್ತೀವಿ. ಸಾಮಾನ್ಯವಾಗಿ ಎಷ್ಟಿರುತ್ತೆ ಚಾರ್ಜ್? ಚಾರ್ಜು ಸರ್ 25 ಇದೆ ಕೆಜಿಗೆ, ಯಾಕಂದ್ರೆ ಇದು ನಾವು ಎತ್ತಲ್ಲಿ ಯೂಸ್ ಮಾಡ ಮಿಷಿನ್ ಇಲ್ಲದ ಇಬ್ರು ಲೇಬರ್ ಬೇಕಾಗ್ತಾರೆ, ಮತ್ತೆ ಒಂದು ಎತ್ತು ಒಂದು. ಈಗ ಕೊಬ್ಬರಿ ಎಣ್ಣೆನೆ ಕೊಬ್ಬರಿನೇ ಮಾಡ್ಕೊಡ್ಬೇಕು ಅಂದ್ರೆ 1.5 ಗಂಟೆ ತಗೊಳುತ್ತೆ ಓವರಾಲ್. ಅದರಿಂದ 25 ಕೆಜಿ ನಾವು ತಗೊಳ್ಳೇಬೇಕು, ಅದನ್ನೆಲ್ಲ ಕೆಜಿ ಹಾಕ್ಬೇಕು ಒಂದ್ ಸರಿಗೆ. ಇಷ್ಟು ಚಾರ್ಜ್ ಮಾಡ್ತೀವಿ ಸರ್. 350 ಆಗುತ್ತೆ, ಅವ್ರು ಒಂದು 50-55% ಬರುತ್ತೆ ಆಯಿಲ್. ಅದನ್ನೆಲ್ಲ ಕೆಜಿ ಹಾಕಿದ್ರೆ ಒಂದು 8 ಬರುತ್ತೆ ಆಯಿಲ್. ಈಗ ವಿದ್ಯುತ್ ಅನ್ನ ಆಧರಿಸಿ ಕೆಲಸ ಮಾಡತಕ್ಕಂತಹ ಉಪಕರಣಗಳೇನಿದಾವ ನಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಿಗ್ತವೆ, ಎಲ್ಲಿ ಬೇಕೋ ಅಲ್ಲಿ ಸಿಗ್ತವೆ. ಆದ್ರೆ ಇದು ಎತ್ತನ್ನ ಬಳಕೆ ಮಾಡ್ಕೊಂಡು ಮಾಡ್ತಕ್ಕಂತ ಗಾಣ. ಈ ವಿಶೇಷವಾದಂತಹ ಉಪಕರಣವನ್ನ, ಯಾಕಂದ್ರೆ ಗಾಣ ಅಂತೂ ನಾವು ತರಲೇಬೇಕಾಗುತ್ತೆ, ಎಲ್ಲಿ ತಂದ್ರಿ ಅದನ್ನ? ಇದನ್ನ ನಾವು ಸ್ಟಾರ್ಟ್ ಮಾಡಿದಾಗ ಸರಿ ಇಲ್ಲಿ ನಮ್ ನುರಿತ ಒಂದು ಇದನ್ನ ಮಾಡೋಂತ ಒಂದು ಇವ್ರು ಸಿಗ್ಲಿಲ್ಲ ಕಾರ್ಪೆಂಟ್ರು. ಅದರಿಂದ ಏನ್ ಮಾಡ್ದಂದ್ರೆ ನಾವು ಆಂಧ್ರದಲ್ಲಿ ಇದ್ರದ್ದು ಇದೆ ಸರ್ ಮಾಡ ಅಂತ ಹೇಳಿದ್ದಾರೆ ಚಿತ್ತೂರು, ಅಲ್ಲಿ ನಾವು ಇದನ್ನ ತಗೋಬಂತ ಇನಿಷಿಯಲ್ ಆಗಿ. ಬಟ್ ಈಗ ನಮ್ಗೆ ಇನ್ನೊಬ್ರು ಇಲ್ಲಿ ಕೇರ್ ಪೆಟಲ್ ಒಬ್ರು ಮಾಡಿದ್ದಾರೆ, ಕಲ್ತ್ಕೊಂಡಿದ್ದಾರೆ ಈಗ ಅವರೇ ಮಾಡೋಂಥದ್ದು, ಹಿಂಗೆ ಅವರೇ ಕಲ್ತ್ಕೊಂಡಿದ್ದಾರೆ. ಈಗ ಸಾಮಾನ್ಯವಾಗಿ ಯಾವುದೇ ಆಗ್ಲಿ ಶುದ್ಧವಾಗಿದ್ದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅದ್ರ ಬೆಲೆನೂ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿಯೂ ಕೂಡ ಅದರಲ್ಲೂ ಕೂಡ ಎತ್ತಿನಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೆಚ್ಚಾಗಿನೆ ಇರೋಂಥದ್ದು ಸಹಜ ಆಗುತ್ತೆ. ಹೆಚ್ಚು ಬೆಲೆ ಅಂತ ಅಂದ್ರೆ ಸ್ವಲ್ಪ ಮೂಗ್ ಮುರಿತಕ್ಕಂಥವ್ರೆ ಹೆಚ್ಚು. ಇದನ್ನ ಹೇಗೆ ನಿಭಾಯಿಸ್ತಿದ್ದೀರಾ? ಯಾಕೆ ಅಂತ ಅಂದ್ರೆ ಅವರು ಮೂಗ್ ಮುರಿದು ಸುಮ್ಮನೆ ಹೋಗೋದಿಲ್ಲ, ಏನಾದರೂ ಅಂತಾರೆ ಅನ್ನ ಅಂಥದ್ದು ಆಡ ಅಂಥದ್ದು ಇದ್ದೇ ಇರುತ್ತೆ, ಯಾಕೆ ಇಷ್ಟು ಅಷ್ಟು ಅಂತ ಹೇಳಿ ಅವ್ರನ್ನ ಹೇಗೆ ಮನವೊಲಿಸ್ತೀರಾ ಹೇಗೆ? ಏನಂದ್ರೆ ನಾನು ಈಗ ಓದಿರೋದ್ರಿಂದ ಇಂಥವ್ರಿಗೆಲ್ಲ ನಾನು ಮನವರಿಸಲೇಬೇಕು, ಅದು ನನ್ನೊಂದು ಕರ್ತವ್ಯ. ಯಾಕಂದ್ರೆ ಈಗ ಅದು ನಾವು ಗೊತ್ತಿಲ್ಲದೆ ಹೋದವರಿಗೂ ಒಂದು ಹೇಳಬೇಕಲ್ಲ, ಒಬ್ಬರು ಗೊತ್ತಿಲ್ಲದೆ ಮಾತಾಡ್ತಾರೆ ಅವ್ರಿಗೆ, ಯಾಕಂದ್ರೆ ಮಿಷಿನ್ ಪ್ರೋಸೆಸ್ ಅದ್ರದ್ದು ಪ್ರೊಡಕ್ಷನ್ ಚಾರ್ಜೆ ಬೇರೆ ಇರುತ್ತೆ. ಯಾಕಂದ್ರೆ ಅದು ಒಂದು ಗಂಟೆಗೆ ಬರೋಂತ ಅಮೌಂಟ್ ಬರೋಂತ ಆಯಿಲ್ ಪ್ರೊಡಕ್ಷನ್ ಬೇರೆ ಇರುತ್ತೆ, ಇದೇ ಬೇರೆ ಇರುತ್ತೆ. ಆದ್ರಿಂದ ಅದಕ್ಕೂ ಇದಕ್ಕೂ ಪ್ರೊಡಕ್ಷನ್ ಕಾಸ್ಟ್ ಒಂದು ಡಿಫ್ರೆನ್ಸ್ ಇದ್ದೇ ಇರುತ್ತೆ, 30-40 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಸರ್ ಮಿಷಿನ್ ತೆಗೆಯೋದು ಇದಕ್ಕೆ ಬರುತ್ತೆ. ಇದನ್ನೆಲ್ಲ ಮನವರಿಸ್ತೀವಿ, ಹೇಳಿ ತಗೊಂಡೋಗಿದ್ದಾರೆ ಸರ್ ಎಲ್ಲ ಸುಮಾರು ಜನ ಕಸ್ಟಮರ್ ಬಹಳ ನಮ್ಗೆ ಕೋಆಪರೇಟ್ ಮಾಡಿದ್ದಾರೆ. ಈ ತರ ಎಲ್ಲ ಡಿಫ್ರೆನ್ಸ್ ಇದ್ದಾಗ ಅವ್ರಿಗೂ ಅರ್ಥ ಆಗುತ್ತೆ, ಯಾಕಂದ್ರೆ ಇದು ಮ್ಯಾನ್ಯಲಿ ಮಾಡೋದಕ್ಕೂ ಮಿಷಿನ್ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಅಬ್ಸರ್ವ್ ಮಾಡಿದರೆ 100-95 ಜನ ಬಂದು ಇಲ್ಲಿ ನಮ್ಗೆ ಕೋಆಪರೇಷನ್ ಮಾಡಿ ತಗೊಂಡೋಗಿದ್ದಾರೆ, ಒಂದು 5 ಜನ ಇದಾರೆ ಅವ್ರಿಗೆ ಮನೆ ಹೊಲಿಸಿದೀವಿ. ಪ್ರಾರಂಭ ಆದ ನಂತರ ಗ್ರಾಹಕರಾಗಿರ್ಬೋದು ನಮ್ಮ ಕೃಷಿಕರಾಗಿರ್ಬೋದು ಅವರ ಒಂದು ಪ್ರತಿಕ್ರಿಯೆ ಹೇಗಿತ್ತು? ಚೆನ್ನಾಗಿದೆ ಸರ್ ಪ್ರತಿಕ್ರಿಯೆ. ನಾವು ಸ್ಟಾರ್ಟ್ ಮಾಡಿದಾಗೆಲ್ಲ ಏನಂದ್ರೆ ಯಾರೇ ಗ್ರಾಹಕರು ಬಂದ್ರು ನಾವು ಸುಮ್ಮನೆ ಕೊಡ್ತಿರಲಿಲ್ಲ, ಎಲ್ಲ ಅವ್ರಿಗೊಂದು ವಿಸಿಟ್ ಟೈಪ್ ಎಲ್ಲಾನು ತೋರಿಸಿ ನಮ್ದು ಪ್ರೋಸೆಸ್ನ. ಯಾಕಂದ್ರೆ ನಾವು ನಂಬಿಕೆ ಉಳಿಸ್ಕೋಬೇಕು ಸರ್, ಎಲ್ಲ ತೋರಿಸ್ಬೇಕು. ಈಗ ಯಾವ್ದೇ ತರ ಮುಚ್ಚು ಮರ ಇರಬಾರ್ದು, ಯಾವ ರೀತಿ ಮಾಡ್ತೀವಿ, ಹೇಗೆ ಬೀಜಗಳು ಇಡ್ತೀವಿ, ಹೇಗೆ ಒಣಗಿಸ್ತೀವಿ, ಏನೇ ಪ್ರೋಸೆಸ್ ಮಾಡ್ತೀವಿ ಎಲ್ಲ ತೋರಿಸಿ ಇದು ಮಾಡ್ತೇವೆ ಎಲ್ಲರದು ಸರ್. ಸ್ಟಾರ್ಟಿಂಗ್ ಇಂದನು ಕೋಆಪರೇಷನ್ ಎಲ್ಲದು ಚೆನ್ನಾಗಿದೆ ಸರ್. ಕೆಲವೊಬ್ರು ಇರ್ತಾರೆ ಅವ್ರಿಗೆಲ್ಲ ನಾವು ಮನೆ ಹೊಲಿಸಿದೀವಿ. ಹೇಳಿ, ಈ ಒಂದು ಉದ್ಯಮವನ್ನ ಮಾಡ್ತಕ್ಕಂಥದ್ದು ಏನಾದರೂ ಕಷ್ಟ ಅಂತ ಹೇಳಿ ಅನ್ಸುತ್ತ ಹೇಗೆ ನಿಮಗೆ ಅನ್ಸುತ್ತೆ ಸರ್? ಇಲ್ಲ ಅಂತಲ್ಲ, ಕೆಲವೊಮ್ಮೆ ಯಾಕಂದ್ರೆ ಲೇಬರ್ ಮೇಲೆ ಡಿಪೆಂಡ್ ಆದ್ರಿಂದ ಅನ್ಸುತ್ತೆ. ಯಾಕಂದ್ರೆ ನಾವು ಅನ್ಕೊಂಡ್ರೆ ಸರ್ ಪ್ರೊಡಕ್ಷನ್ ಮಾಡಕ್ ಆಗೋದಿಲ್ಲ, ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು. ಈಗ ಯಾವುದೇ ಒಂದು ಉತ್ಪನ್ನಗಳಾಗಲಿ ಅದರಲ್ಲೂ ಕೂಡ ಈ ತರದ ಆಹಾರ ಪದಾರ್ಥಗಳು ಏನಿರುತ್ತೋ ಉತ್ಪಾದನೆಯನ್ನ ಮಾಡಿದ ಮೇಲೆ ಒಂದಷ್ಟು ಪ್ರೋಸೆಸಿಂಗ್ ಅಂತ ಹೇಳಿರುತ್ತೆ. ಯಾಕೆಂದ್ರೆ ಅದು ಹೆಚ್ಚು ದಿವಸ ಇಡಬೇಕಾಗುತ್ತೆ ಮತ್ತು ಹೆಚ್ಚು ದಿವಸ ಇಟ್ಟು ಬಳಕೆಯನ್ನು ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಸಂಸ್ಕರಣೆ ಅನ್ನುವಂಥದ್ದನ್ನು ಮಾಡ್ತಾರೆ. ನೀವು ಹೇಗೆ ಸಂಸ್ಕರಣೆ ಮಾಡ್ತೀರಿ? ನಮ್ದು ಸಂಸ್ಕರಣೆ ಎಲ್ಲವೂ ನ್ಯಾಚುರಲ್ಲೇ ಸರ್. ನ್ಯಾಚುರಲ್ ಅಂದ್ರೆ ನಾವಿಲ್ಲೇನು ಯಾವುದೇ ತರ ಮಿಷಿನ್ಗಳನ್ನ ಬಳಸೋದಿಲ್ಲ. ಎಣ್ಣೆ ಏನಾಗುತ್ತೆ ಅದನ್ನೊಂದು ಡ್ರಮ್ಗೆ ಹಾಕಿ ಸೂರ್ಯಕಿರಣ ಬೀಳೋ ಅಂತ ಒಂದು ಜಾಗ ಇದೆ, ಅಂದ್ರೆ ಒಂದು ಗ್ರೀನ್ ಹೌಸ್ ಮಾಡ್ತಾರೆ, ಅದೇ ರೀತಿ ಮಾಡ್ಕೊಂಡಿದೀವಿ. ಅದರೊಳಗೆ ಒಂದು ಬಟ್ಟೆ ಹಾಕಿ ಇಡ್ತೀವಿ, ಬಟ್ಟೆ ಹಾಕೋದ್ರಿಂದ ಮಾಯಿಶ್ಚರ್ ಸ್ವಲ್ಪ ಹೋಗ್ಬೋದು ಸರ್, ಅದು ಎಷ್ಟಂತ ಹೇಳಾಗಲ್ಲ. ಬಟ್ ಏನಂದ್ರೆ ಸೆಡಿಮೆಂಟ್ಸ್ ಎಲ್ಲ ಸೆಟ್ಲ್ ಆಗುತ್ತೆ, ಪರ್ಟಿಕ್ಯುಲೇಟ್ ಅಂತ ಇರುತ್ತೆ, ಸಣ್ಣ ಒಂದು ಪುಡಿ ಇರುತ್ತೆ ಅದರಲ್ಲಿ, ಕಡಲೆ ಬೀಜದ ಅದರಲ್ಲಿ ಸಣ್ಣ ಉಡಿ ಅಂತ ಇರುತ್ತೆ. ಆ ಉಡಿಯಲ್ಲಿ ಏನಂದ್ರೆ ಈ ಗ್ರಾವಿಟಿ ಮುಖಾಂತರ ಅದು ಬಂದು ಕೆಳಗೆ ಸೆಟ್ಲ್ ಆಗುತ್ತೆ. ಅದಕ್ಕೆ ನಾವು ಟೈಮ್ ಕೊಡ್ಬೇಕಷ್ಟೇ, ಅಂದ್ರೆ ಈ ಒಂದು 3-4 ದಿನ ಇಷ್ಟು ಟೈಮ್ ಅಲ್ಲಿ ಇಟ್ಟು ಅದು ಫುಲ್ ಎಲ್ಲ ಒಂದು ಕೆಳಗೆ ಇಳಿದ ಮೇಲೆ ಗಷ್ಟ ಅಂತ ಇರುತ್ತಲ್ಲ ಅದೆಲ್ಲ ಸೆಟ್ಲ್ ಆದ್ಮೇಲೆ ಎಣ್ಣೆನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೋತೀವಿ, ಟ್ರಾನ್ಸ್ಫರ್ ಮಾಡಿ ಫಿಲ್ ಮಾಡ್ತೀವಿ. ಬಟ್ ಇನಿಷಿಯಲಿ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಒಂದು ಫಿಲ್ಟರ್ಲಿ, ಅಂದ್ರೆ ಮಾಮೂಲಿ ಒಂದು ಜಾಲ್ರಿ, ನಾವು ಹೇಗೆ ಕಾಫಿ ಜೋಡಿ ಅದೇ ತರ ಜಾಲ್ರಲ್ಲಿ ಎಣ್ಣೆನ ಫಿಲ್ಟರ್ ಮಾಡಿ ಅಡಿಕೆ ಅಡ್ರ ಮೊಳಗೆ ಹಾಕಿರ್ತೀವಿ ಅಷ್ಟೇ. ಇಲ್ಲಿ ಯಾವ್ದೇ ತರ ನಾವು ಮಿಷಿನ್ ಬಳಸೋದಿಲ್ಲ, ಯಾವ್ದೇ ಪಂಪ್ ಇಲ್ಲ, ಯಾವ್ದೇ ಮೆಕ್ಯಾನಿಕಲ್ ಮಿಷಿನ್ಸ್ ಇಲ್ಲ, ನ್ಯಾಚುರಲ್ ಆಗಿ ಮಾಡ್ತೀವಿ ಸರ್. ಹೀಗೆ ನೈಸರ್ಗಿಕವಾಗಿ ಏನು ಸಂಸ್ಕರಣೆಯನ್ನ ಮಾಡ್ತಿದ್ರೋ ಈ ಪದಾರ್ಥಗಳನ್ನ ಎಷ್ಟು ದಿವಸಗಳ ಕಾಲದವರೆಗೆ ಇಡಬಹುದು ಸರ್? ನಾವೇ ಇಟ್ಟು ಪರೀಕ್ಷೆ ಮಾಡಿ ಮತ್ತೆ FSSAI ಕೊಟ್ಟಿರೋ ಪ್ರಕಾರ ನಮ್ಮ ಕಡಲೆಕಾಯಿ ಎಣ್ಣೆ ಎಲ್ಲ 6 ತಿಂಗಳವರೆಗೂ ಇಡ್ಬೋದು ಸರ್. ಇನ್ನು ಹರಳೆ ಎಣ್ಣೆಗೆಲ್ಲ ಒಂದೇ ಕಾಯಿಸೋಂಥದ್ದು ಎಣ್ಣೆ, ಅದಕ್ಕೇನು ಒಂದು ಎಕ್ಸ್ಪೈರ್ ಡೇಟ್ ಅಂತ ಇಲ್ಲ. ಇನ್ನು ಸಾಸಿವೆ ಎಣ್ಣೆಗೂ ನೇಚರ್ ಅದಕ್ಕೂ ಜಾಸ್ತಿ ಇದೆ ಸೆಲ್ಫ್ ಶೆಲ್ಫ್ ಲೈಫು. ಬೇರೆದೆಲ್ಲ ನಾವು ನೋಡಿರೋಂಗೆ ಸರ್ 6 ತಿಂಗಳು ಇಡ್ಬೋದು, ಎಲ್ಲ ಎಣ್ಣೆಗಳನ್ನು 6 ತಿಂಗಳವರೆಗೂ ಇಡ್ಬೋದು. ಈಗ FSSAI ತಗೊಂಡಿದ್ರಿಂದ ಏನು ಅನುಕೂಲ ಆಗುತ್ತೆ, ಹೇಗೆ ತಗೊಳ್ಳೋಂಥದ್ದು ಅದನ್ನು? FSSAI ಅಂದರೆ ಸರ್ ಅದೇ ನಾವು ರಿಜಿಸ್ಟರ್ ಮಾಡಬೇಕು, ನಮ್ದೆಲ್ಲ ಏನು ಡಾಕ್ಯುಮೆಂಟ್ಸ್ಗಳಿದೆ ಎಲ್ಲ ಕೊಡಬೇಕು, ಅವರು ಬಂದು ನೋಡಿ ಮತ್ತೆ ನಮ್ಗೆ ಒಂದು ಲೈಸೆನ್ಸ್ ಮಾಡಿಕೊಡ್ತಾರೆ. FSSAI ಇದ್ರೆ ಮಾರಾಟ ಮಾಡ್ಲಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. FSSAI ಹೌದು, ಈಗ ಗ್ರಾಹಕರು ನೋಡೇ ನೋಡ್ತಾರಲ್ಲ, ಲೈಸೆನ್ಸ್ ಅನ್ನೋದು ಇರಲೇಬೇಕು, ಲೀಗಲ್ ಆಗಿ ಇರಬೇಕು, ಮತ್ತೆ ಗ್ರಾಹಕರು ಅದನ್ನ ಅಬ್ಸರ್ವ್ ಮಾಡ್ತಾರೆ, ಲೈಸೆನ್ಸ್ ನಂಬರ್ ಇರಬೇಕಲ್ಲ. ಯಾಕಂದ್ರೆ ನಾವೊಂದು ಪ್ಯಾಕಿಂಗ್ ಮಾಡ್ತೀವಿ ಅಂದಾಗ ಲೇಬಲಿಂಗ್ ಮಾಡಿದಾಗ ಪ್ರಾಡಕ್ಟ್ ಮೇಲೆ ನಮ್ದು ಒಂದು ಫುಡ್ ಲೈಸೆನ್ಸ್ ನಂಬರ್ ಇರಬೇಕಲ್ಲ. ನೀವು ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇಲ್ಲಿ ಏನಾದರೂ ಅದು ಕೆಲಸ ಆಗ್ತಾ ಇದೆಯಾ, ಬಳಕೆಗೆ ಬರ್ತಾ ಇದೆಯಾ? ಪರಿಸ್ಥಿತಿಯಲ್ಲಿ ಹೀಗೆ ಇಲ್ಲ ಸರ್, ಮುಂದಿನ ದಿನಗಳಲ್ಲಿ ಬರಬಹುದು. ಇಲ್ಲ ಪ್ರೊಡಕ್ಷನ್ ಎಲ್ಲ ಬೇರೆ ರೀತಿಲಿ ಯಾರು ಬರ್ಬೋದು ಸರ್. ಯಾಕೆ ನಾನು ಮಾಡಿದ ಒಂದು PhD ಥರ್ಮಲ್ ಮೇಲೆ, ಥರ್ಮಲ್ ಅದು ಸೌರಶಕ್ತಿಯಲ್ಲಿ ಆ ಉಷ್ಣತನ ಹೆಂಗೆ ಒಂದು ಸೇವ್ ಮಾಡೋದು ಅನ್ನೋದು, ಅದನ್ನ ಯೂಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ, ಅದನ್ನ ಥರ್ಮಲ್ ಎನರ್ಜಿ ಸ್ಟೋರೇಜ್ ಅಂತೀವಿ. ಅದನ್ನ ನನ್ನ ಈಗ ಒಂದು ಆ ಒಂದು ಅದರ ಮೇಲೆ ಒಂದು ಪ್ರಾಜೆಕ್ಟ್ ಒಂದು ಎರಡು ಮಾಡೋಣ ಅಂತಿದ್ದೀನಿ, ಅದು ಎಸ್ಪೆಷಲಿ ಡ್ರೈಯರ್ ಹೌಸ್ ಮಾಡೋಣ ಅಂತ. ಅಂದ್ರೆ ನಾನು ಏನು ಓದಿನಿ ಅಂದ್ರೆ ಅಲ್ಲಿಗೆ ಒಂದು ಇನ್ವಾಲ್ವ್ಮೆಂಟ್ ತೋರಿಸೋಣ ಅಂತ. ಹೌದು, ಯಾವುದೇ ಗ್ರಾಹಕರಾಗ್ಲಿ ನಮ್ಮ ಆಕಾಶವಾಣಿಯ ಕೇಳುಗರಾಗ್ಲಿ ಅಥವಾ ಕೃಷಿಕರಾಗ್ಲಿ, ಹೀಗೆ ಎತ್ತಿನ ಗಾಣದಲ್ಲಿ ಉತ್ಪಾದನೆ ಮಾಡಿದಂತ ಎಣ್ಣೆಯನ್ನ ಬಳಸಬೇಕು ಅಂತ ಹೇಳಿ ನೀವು ಯಾಕೆ ಬಯಸ್ತೀರಿ ಸರ್? ಮೊದಲೇ ಹೇಳ್ದಂಗೆ ಇಡೀ ಪ್ರಪಂಚದಲ್ಲೇ ಪರಿಶುದ್ಧವಾದ ಒಂದು ಪದ್ಧತಿ ಅಂದ್ರೆ ಎತ್ತಿನ ಗಾಣದು. ಆದ್ರೆ ಇದು ಬೇರೆ ಎಣ್ಣೆಗಳಿಂತನೂ ಇನ್ನು ಶ್ರೇಷ್ಠವಾಗಿರುತ್ತೆ, ಯಾವುದೇ ತರ ಒಂದು ಅಂಶಗಳು ಇದರಲ್ಲಿ ಕಳ್ಕೊಂಡಿರೋದಿಲ್ಲ, ಪರಿಶುದ್ಧವಾಗಿರುತ್ತೆ. ಮತ್ತೆ ಆರೋಗ್ಯ ದೃಷ್ಟಿಯಲ್ಲಿ ಅಂಗಡಿ ಎಣ್ಣೆಗಳೆಲ್ಲ ಬಿಟ್ಟು ಸ್ವಲ್ಪ ದುಡ್ಡಿನ ರೀತಿ ನೋಡೋದು ಜಾಸ್ತಿ ಆಗ್ಬಹುದು. ಆದ್ರೆ ಏನಂದ್ರೆ ಎಣ್ಣೆ ಬಳಸದೇ ಸ್ವಲ್ಪ ಕಡಿಮೆ ಬಳಸಿದ್ರಾಯ್ತು. ಈಗ ಸರ್ ಅಂಗಡಿಯಲ್ಲಿ 150-170-270 ರೂಪಾಯಿಗೆಲ್ಲ ಸಿಗುತ್ತೆ ಅಂತಂದು ತಿಂಗಳಿಗೆ 2 ಲೀಟರ್ ಬಳಸದ, 1 ಲೀಟ್ರೇ ಬಳಸೋಣ. ಕಡಿಮೆ ಎಣ್ಣೆ ಪದಾರ್ಥಗಳು ಕರೆದಿದ್ದ ಪದಾರ್ಥಗಳು ಕಡಿಮೆ ತಿಂದ್ರೆ ಆರೋಗ್ಯಕ್ಕೂ ಇನ್ನೂ ಒಳ್ಳೇದು, ಕಡಿಮೆನೆ ಬಳಸೋಣ, ಆರೋಗ್ಯಕರವಾದ ಎಣ್ಣೆಗಳು ಬಳಸೋಣ ಅಂತ ಒಂದು ಮೆಸೇಜ್. ಇವತ್ತು ಗ್ರಾಹಕರಿಗೆ ಹೇಳೋದು ನಾವು ಅಷ್ಟೇ, ಕಾಸ್ಟ್ಲಿ ಅಂತ ಮಾಡೋದಲ್ಲ, ಒಳ್ಳೆ ಎಣ್ಣೆನೆ ತಗೊಳ್ಳಿ, ಕಡಿಮೆ ಬಳಸಿ ಅಂತ ಹೇಳ್ತೀವಿ ಸರ್. ಅಲ್ಲಿಗೆ ಮ್ಯಾಚ್ ಆಗುತ್ತೆ ದುಡ್ಡು ಹೆಚ್ಚು. ಪರಿಶುದ್ಧವಾದಂತಹ ಈ ಎತ್ತಿನಗಾಣದಲ್ಲಿ ಉತ್ಪಾದನೆ ಮಾಡಿದಂತಹ ಎಣ್ಣೆ ಬೇಕು ಅಂತ ಹೇಳಿದ್ರೆ, ಎತ್ತಿನಗಾಣದ ಒಂದು ಎಣ್ಣೆ ಉತ್ಪಾದನಾ ಘಟಕವನ್ನ ನೋಡಬೇಕು ಅಂತ ಹೇಳಿದ್ರೆ, ಅಥವಾ ತಮ್ಮ ಒಂದು ಕಚ್ಚಾ ವಸ್ತುಗಳೇನಿರುತ್ತೋ ಅದನ್ನು ತಂದು ಎಣ್ಣೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಎಲ್ಲಿ ಬರಬೇಕು, ಹೇಗೆ ಬರಬೇಕು, ಮತ್ತೆ ಇಲ್ಲಿ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ದೂರವಾಣಿ ಮುಖಾಂತರ ನಮ್ಮನ್ನ ಸಂಪರ್ಕಿಸಿ, ಫೋನ್ ಮುಖಾಂತರ ಕಾಲ್ ಮಾಡಿ ಬರಬಹುದು. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಒಮ್ಮೆ ಹೇಳಿ. 7829760803. ಆಫೀಸ್ ನಂಬರ್ 8310316948. ಸಂಪರ್ಕ ಸಂಖ್ಯೆಗಳನ್ನ ಮತ್ತೊಮ್ಮೆ ಹೇಳಿ. 8310316948 ಮತ್ತು ನಂದು ಪರ್ಸನಲ್ ನಂಬರು 7829760803. ಒಳ್ಳೇದು ರುದ್ರಮೂರ್ತಿ ಅವರೇ, ಪರಿಶುದ್ಧವಾದಂತಹ ಎಣ್ಣೆಯನ್ನ ನೀಡಬೇಕು ಗ್ರಾಹಕರಿಗೆ ಅನ್ನುವಂತಹ ಉದ್ದೇಶದಿಂದಾಗಿ ಎತ್ತಿನ ಗಾಣವನ್ನ ಇಲ್ಲಿ ಸ್ಥಾಪನೆಯನ್ನ ಮಾಡಿ ಈ ಒಂದು ಕೆಲಸವನ್ನ ಕಳೆದ 2.5 ವರ್ಷದಿಂದ ಮಾಡಿಕೊಂಡು ಬರ್ತಾ ಇದ್ದೀರಿ. ಒಳ್ಳೆ ಪ್ರತಿಕ್ರಿಯೆ ಕೂಡ ಇದಕ್ಕೆ ಲಭಿಸ್ತಾ ಇದೆ ಅಂತ ಹೇಳಿ ತಾವು ಹೇಳಿದ್ರಿ. ಪರಿಶುದ್ಧವಾದಂತಹ ವಸ್ತುಗಳು ಯಾವುದೇ ಆಗಿರ್ಲಿ, ನಾವು ಆಹಾರ ಪದಾರ್ಥಗಳನ್ನ ಏನ್ ಸೇವನೆ ಮಾಡ್ತೀವೋ ಹೆಚ್ಚು ಪರಿಶುದ್ಧವಾದದ್ದನ್ನ ನಾವು ಬಳಕೆ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿ ಇರುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಜಿಲ್ಲೆಯ ಸುತ್ತಮುತ್ತ ಭಾಗಗಳಿಗೆ ಕೊಡ್ತಾ ಇದ್ರೋ ಈ ಪರಿಶುದ್ಧವಾದಂತಹ ಎಣ್ಣೆ ಇನ್ನು ಹೆಚ್ಚು ಜನರಿಗೆ ತಲುಪುವ ಹಾಗೆ ಆಗ್ಲಿ, ನಿಮ್ಮ ಉದ್ಯಮ ಇನ್ನೂ ದೊಡ್ಡದಾಗಿ ಬೆಳಿಲಿ, ಇದರಿಂದ ನಮ್ಮ ಕೃಷಿಕರಿಗೆ ನಮ್ಮ ಕೇಳುಗರಿಗೆ ಎಲ್ರಿಗೂ ಕೂಡ ಅನುಕೂಲಗಳು ಲಭಿಸ್ಲಿ. ಎತ್ತಿನಗಾಣದಲ್ಲಿ ಎಣ್ಣೆಯನ್ನ ಯಾಕೆ ಮಾಡ್ತಾ ಇದ್ದೀರಾ, ಹೇಗೆ ಮಾಡ್ತಾ ಇದ್ದೀರಾ, ಏನೆಲ್ಲ ಅನುಕೂಲಗಳನ್ನ ಇದರಿಂದ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನ ವಿವರವಾಗಿ ಇವತ್ತಿನ ಸಂದರ್ಶನದಲ್ಲಿ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. इन्निल्ला भया इन्निल्ला चिंते सिग्गिदे नमगे होस मार्ग माडिसि नावु बेळे विमेय दूरागिसितेवु रहितर चिंतेय भविष्यवायितु निश्चिंत बेळेयु सुरक्षित निश्चिंत रैत बेळे विमेयिंद एल्लरू तृप्त. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಇದುವರೆಗೂ ಹಾಸನ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ಎತ್ತಿನಗಾಣದ ಮೂಲಕ ಎಣ್ಣೆ ಕಾಳುಗಳ ಮೌಲ್ಯವರ್ಧನೆ ಮಾಡುತ್ತಿರುವ ಹೊಳೆನರಸೀಪುರ ತಾಲೂಕು ಬೆಟ್ಟದ ಸಾತೇನಹಳ್ಳಿಯ ಯುವ ಉದ್ಯಮಿ ಡಾ ಬಿವಿ ರುದ್ರಮೂರ್ತಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಇವರನ್ನ ಸಂದರ್ಶಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಇದು ಇಂದಿನ ಕಿಸಾನ್ವಾಣಿ ಕೃಷಿರಂಗ. ಸಮಯ ಸರಿಯುವ ಮುನ್ನ ನೇರ ಪ್ರಸಾರ. ಸ್ನೇಹಿತರೆ, December 31 ರಾತ್ರಿ 9-12 ಗಂಟೆವರೆಗೆ ನಮ್ಮ ಹಾಸನ ಎಫ್ಎಂ 102.2 ಎಲ್ಲಾ ಉದ್ಘೋಷಕರು ಪ್ರಸಾರಕರು ಲೈವ್ ಶೋನಲ್ಲಿ ನಿಮ್ಮುಂದೆ ಹಾಜರಾಗ್ತಾರೆ. ಅವರು ನಗೆಹನಿಯನ್ನು ಹೇಳಬಹುದು, ಕವನಗಳನ್ನು ಕೂಡ ವಾಚನ ಮಾಡಬಹುದು, ಹಾಗೆ ಮರೆಯಲಾರದ ಅವರ ಅನುಭವ, ಪೇಚಿಗೆ ಸಿಲುಕಿಕೊಂಡು ಮಾಡಿದಂತಹ ಪ್ರಸಾರದ ಎಡವಟ್ಟುಗಳ ಬಗ್ಗೆನೂ ಕೂಡ ಮಾತನಾಡ್ತಾರೆ. ಇದರ ಜೊತೆನಲ್ಲಿ ನೀವು ಕೂಡ ಹೊಸ ವರ್ಷಕ್ಕೆ ಕಾಲಿಡೋ ದಿಸೆಯಲ್ಲಿ ಭಾಗವಹಿಸ್ತೀರಾ ಅಂತ ನಾವು ನಂಬಿದ್ದೇವೆ. ತಪ್ಪದೇ ಕೇಳಿ, December 31 ರಾತ್ರಿ 9-12 ಸಮಯ ಸರಿಯುವ ಮುನ್ನ ನೇರ ಪ್ರಸಾರ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ ಮೂಡಿಬಂತು. ಗರ್ಭಿಣಿಯರೇ, ನಿಮಗೂ